ಮುರಡಿ ಬೆಡ್ನ ರೈಸ್ಡ್ ಬೆಡ್ ಮಾಡ್ತಾರೆ. ಮಾಡಿ ಅದಕ್ಕೆ ಒಂದೂವರೆ ಅಡಿ ಸಾಲಿನಲ್ಲಿ, ಸೊ ಇಲ್ಲಿ ಏನಾಗುತ್ತೆ ರೈತರು ಮೂರು ಸಾಲ ಆಗ್ತಾರೆ. ಹಿಂಗೆ ಸಾಮಾನ್ಯವಾಗಿರೋದು ಒಂದೂವರೆ ಎರಡು ಸಾಲು, ಒಂದೂವರೆ ಅಡಿ. ಈಗ ಬೆಡ್ಡಿಂದ ಮುಕ್ಕಾಲು ಅಡಿ ಎಷ್ಟು ಬಿಟ್ಟು ಮತ್ತೆ ಒಂದೂವರೆ ಅಡಿ, ಎರಡು ಎರಡು ಲೈನ್ ಬರ್ತದೆ. ಸೊ ಸಾಲಿನ ಸಾಲಿಗೆ ಒಂದೂವರೆ ಅಡಿ, ಸೊ 45 ಸೆಂಟಿಮೀಟರ್. ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಅಂದ್ರೆ ಒಂದಡಿ ಒಂದಡಿ. ಈ ತರ ನಾವು ಗೆಡ್ಡೆಗಳನ್ನ ನಾಟಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಈ ತರ ನಾಟಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಮಧ್ಯದಲ್ಲಿ ಒಂದು ಡ್ರಿಪ್ ಲೈನ್ ಹಾಕ್ತಕ್ಕಂಥದ್ದು. ಸೊ ಅಲ್ಲಿ ನೀನು ಹನಿ ಹನಿ ಬೀಳುತ್ತೆ, ಅದು ಸಂಪೂರ್ಣ ಮೂರಡಿಗೂ ಕವರ್ ಆಗುತ್ತೆ. ಯಾವುದೇ ಒಂದು ಗೆಡ್ಡೆಗಳಿಗೂ ಕೂಡ ನೀರು ಹೋಗದೇ ಇರೋಂತ ಪ್ರಮೇಯ ಇಲ್ಲಿ ಬರಲ್ಲ. ಇದನ್ನ ನಾಟಿ ಮಾಡ್ತಕ್ಕಂಥದ್ದು. ನಾಟಿ ಮಾಡಿದ್ಮೇಲೆ ಆ ಮೊಳಕೆ ನಮಗೆ ಕಾಣಲಿಕ್ಕೆ, ಭೂಮಿಯಿಂದ ಹೊರಗಡೆ ಕಾಣಲಿಕ್ಕೆ. ಮತ್ತೆ ಇಲ್ಲಿ ನಾಟಿ ಮಾಡಕ್ಕಿಂತ ಮುಂಚೆ ರೈತರು ಗಮನಿಸಬೇಕಾಗಿರೋದು, ಆ ಗೆಡ್ಡೆಗಳಲ್ಲಿ ಸಣ್ಣ ಸಣ್ಣ ಮೊಳಕೆಗಳು ಬಂದಿರಬೇಕು. ಏನು ಬಂದಿಲ್ಲದೇ ಹಾಕಿದ್ರೆ ಭೂಮಿಲಿ ಜಾಸ್ತಿ ಟೈಮ್ ತಗೊಳುತ್ತೆ, ಅದು ಮೊದಲನೇದಾಗಿ. ಎರಡನೇದು ಭೂಮಿಗೆ ಹಾಕ್ತಕ್ಕಂಥದ್ದು ಕನಿಷ್ಠ 25 ದಿವಸಗಳ ನಂತರ ನಮಗೆ ಮೊಳಕೆ ಕಾಣಿಸಕ್ಕೆ ಶುರು ಆಗುತ್ತೆ. 22-25 ದಿವಸಗಳ ನಂತರ ಅದಾದ್ಮೇಲೆ ನೀವು ಸಂಪೂರ್ಣವಾಗಿ ಇಡೀ ಭೂಮಿ ಅರಿಶಿನ ಹಾಕಿರೋದು ನಿಮ್ಗೆ ಕಾಣಿಸ್ಬೇಕಂದ್ರೆ ಕನಿಷ್ಠ 30 ದಿನ ಬೇಕು. ಸೊ ಈ ಹಂತದಲ್ಲಿ ನೀವು ಹನಿ ನೀರಾವರಿ ಹಾಕೊಂಡಿದ್ರೆ ಪ್ರತಿ 2-3 ದಿನಕ್ಕೊಂದ್ಸರಿ 1 ಗಂಟೆ 2 ಗಂಟೆ ನೀರನ್ನ ಕೊಡ್ತಾ ಇರಬೇಕಾಗತ್ತೆ. ಅಥವಾ ಆಯಸ ಪದ್ಧತಿ ಆದ್ರೆ ವಾರಕ್ಕೊಂದ್ಸಲಿ ನೀರಾದ್ರೂ ಕೊಡ್ಬೇಕಾಗತ್ತೆ. ಇಲ್ಲಿ ಸಾಕಷ್ಟು ತೊಂದರೆಗಳಾಗ್ತವೆ. ನಾವು ರೈತ ಪದ್ಧತಿ ಏನ್ ಮಾಡ್ತೀವಿ, ಈಗ ಖಾಲಿ ಜಮೀನು ಇರೋದ್ರಿಂದ ಕಳೆ ಬಂದ್ಬಿಡಂತಕ್ಕಂಥದ್ದು, ಜೇಕು ಕೊನೆಯರು ಈ ಕಳೆಗಳು ಯಥೇಚ್ಛವಾಗಿ ಬಂದ್ಬಿಡ್ತವೆ. ಅದಕ್ಕೆ ನಾವು ಮಿಶ್ರ ಬೆಳೆ ಪದ್ಧತಿಗೆ ಹೋಗ್ಬೇಕು. ಮಿಶ್ರ ಬೆಳೆ ಪದ್ಧತಿ ಯಾವ ತರ ಮಾಡ್ಬೇಕು ಅನ್ನೋ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಅದಕ್ಕಿಂತ ಮುಂಚೆ ನಿಮಗೆ ವೀಡ್ ಮ್ಯಾನೇಜ್ಮೆಂಟ್, ನಾವು ಇದಕ್ಕೆ ಯಾವುದೇ ತರದ್ದು ಇದನ್ನ ಶಿಫಾರಸೇ ಮಾಡಕ್ ಹೋಗಲ್ಲ. ವೀಡ್ ಮ್ಯಾನೇಜ್ಮೆಂಟ್ ಹೆಂಗೆ, ನೀವು ನಾಟಿ ಮಾಡಿದ್ಮೇಲೆ ಅದಕ್ಕೆ ಮಲ್ಚಿಂಗ್ ಮಾಡ್ರಪ್ಪ ಅಂತ. ಮಲ್ಚಿಂಗ್ ಒಣ ಎಲೆ ಇರ್ಬೋದು, ಒಣಗಿರತಕ್ಕಂಥ ಎಲೆಗಳು, ಹಸಿ ಎಲೆಗಳನ್ನ ತಂದು ಆ ಪಾತಿನ ಮುಚ್ಚೋದ್ರಿಂದ ಬರತಕ್ಕಂಥ ಕಳೆನ ಅವಾಯ್ಡ್ ಮಾಡುವಂತ ಮೊದಲನೇದಾಗ ಐತ್ರಿ ಹೇಳ್ತೀವಿ. ಅದು ಒಂದ್ಸಲಿ ಅಲ್ಲ, 2-3 ಬಾರಿ ಮಾಡಬೇಕು. ಒಂದ್ಸಲಿ ನಾವು ಹಾಕಿದಾಗ, ಎರಡನೇ ಬಾರಿ ಮೊದಲನೇ ಸಲ ಮಣ್ಣಿರ್ಸ್ಬೇಕು, 45 ದಿವಸಗಳು ಗೊಬ್ಬರ ಕೊಡ್ತೀವಲ್ಲ ಆವಾಗ, ಮೂರನೇ ಬಾರಿ ಎರಡನೇ ಸಾರಿ ಮಣ್ಣಿರ್ಸ್ಬೇಕಾರೆ 90 ದಿನಗಳಲ್ಲಿ ಮಾಡಿದ್ರೆ ಒಟ್ಟಾರೆಯಾಗಿ ಅದರ ಬೆಳವಣಿಗೆ ಚೆನ್ನಾಗುತ್ತೆ, ಗುಣಮಟ್ಟ ಚೆನ್ನಾಗುತ್ತೆ ಅಂತ. ಇದನ್ನ ಯಾರು ನಾವೇನು ಶಿಫಾರಸಿದೆ, 90% ರೈತರು ಇದು ಮಾಡಲ್ಲ, ಅಷ್ಟು ಎಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಒಟ್ಟಾರೆಯಾಗಿ ನಮ್ಗೆ ಇಳುವರಿ ಜಾಸ್ತಿ ಮಾಡ್ಕೋಬೇಕು, ಖರ್ಚು ಕಡ್ಕೊಬೇಕಂದ್ರೆ ಇದು ಒಂದು ಒಳ್ಳೆ ಅಂತ ಒಂದು ಟೆಕ್ನಾಲಜಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಇನ್ನು ರೈತರು ಏನ್ ಮಾಡ್ತಾರೆ, ರೈತರು ಏನ್ ಮಾಡೋದು, ಕಳೆ ಅವಾಯ್ಡ್ ಮಾಡ್ಲಿಕ್ಕೆ ಈ ನಾಟಿ ಮಾಡ್ತೀವಿ, ಇದು ಬೀಜನ ಬಿತ್ತದ ನಂತರ 15-20 ದಿವಸ ಚೆನ್ನಾಗಿ ನೀರು ಕೊಡ್ತಾರೆ. 20 ದಿನಗಳಲ್ಲಿ ಒಂದೊಂದು ಏನು ಕಳೆಗಳು ಕಾಣಿಸ್ತಾವಲ್ಲ, ಆವಾಗ ಒಂದು ಗ್ಲೈಫೋಸೇಟ್ ಹೊಡೆದು ಬಿಡ್ತಾರೆ. ಅದು ಹೌದು, ಏನು ಕೊನೆಯರು ಜೇಕು ಬರಂತವೋ ಆ ಹಂತಲ್ಲೇ ಆಗೋಗುತ್ತೆ. ಆಮೇಲೆ ಇಲ್ಲಿ ಇನ್ನು ಮೊಳಕೆ ಬಂದಿರೋದ್ರಿಂದ ಆದ್ರಿಂದ ಮೇನ್ ಕ್ರಾಪ್ಗೇನು ಪ್ರಾಬ್ಲಮ್ ಆಗಲ್ಲ. ಇದು ಕಾಮನ್ ಆಗಿ ಆಗತಕ್ಕಂಥ ಪ್ರಾಕ್ಟೀಸ್. ಇದು ಸಿಸ್ಟಮ್ ಚೆನ್ನಾಗೂ ಇದೆ, ಅದನ್ನು ಮಾಡ್ಕೋಬಹುದು. ಜೊತೆಗೆ ಅದ್ರ ಬದಲು ನಾವು ಮಲ್ಚಿಂಗ್ ಏನಂತ ಹೇಳ್ತಿಲ್ಲ, ಹೊದಿಕೆ ಮಾಡ್ತಕ್ಕಂಥದ್ದು ಇದಕ್ಕಿಂತ ಎಫೆಕ್ಟಿವ್ ಮತ್ತೆ ಇದು ಗಮನಿಸಬೇಕಾಗಿದೆ. ಇದಾದ ನಂತರ ಈ ಮೊದಲನೇ ಸಲ ಈಗ ಈಗ ಮೊಳಕೆಗಳು ಬಂದು ಎಲೆಗಳು ಕಾಣ್ತಾ ಇದ್ದಾವೆ ಅಂದಾಗ 40-45 ದಿವಸ ಆಗುತ್ತೆ. ಆಗ ಮೊದಲನೇ ಒಂದು ಗೊಬ್ಬರ ಕೊಡ್ತಕ್ಕಂಥದ್ದು ಮಣ್ಣಿರಿಸ್ತಕ್ಕಂಥದ್ದು. ಜೊತೆಗೆ ನಾನು ನಿಮಗೆ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳಿದೆ. ಇಲ್ಲಿ ಏನಾಗುತ್ತೆ, ನಾವು ಹೊದಿಕೆನೂ ಮಾಡ್ತಿಲ್ಲ, ಜಸ್ಟ್ ಅರಿಶಿನ ಹಾಕ್ತಿದೀವಿ ಅಂತಂದಾಗ ಈ ಸಿಸ್ಟಮ್ಗೆ ಹೋಗ್ಬೋದು. ಏನು, ನಾವು 3 ಅಡಿ ರೈಸರ್ ಬೆಡ್ ಮಾಡಿದೀವಿ, ಅರಿಶಿನಗಳು ನಾಟಿ ಮಾಡಿದೀವಿ, ಜೊತೆಗೆ ಅಲ್ಲಿ 4 ಲೈನ್ ಸಣ್ಣ ಈರುಳ್ಳಿನ ಬಿತ್ತನೆ ಮಾಡ್ತಕ್ಕಂಥದ್ದು, ಸಣ್ಣ ಈರುಳ್ಳಿ ಬಿತ್ತನೆ ಮಾಡ್ತಕ್ಕಂಥದ್ದು 1-2 ಡ್ರಿಪ್ ಅಂತೂ ಹಾಕಿರ್ತೀವಿ, ಒಂದು ಲೈನ್. ಜೊತೆಗೆ ಸಾಂಬಾರ್ ಸೊಪ್ಪು ಬೀಜಗಳನ್ನ ಚೆಲ್ತಕ್ಕಂಥದ್ದು. ಸೊ ಸಾಂಬಾರ್ ಸೊಪ್ಪು ಬೀಜ ಅಂದ್ರೆ ಒಂದು ತಿಂಗಳಲ್ಲಿ ಬಂದ್ಬಿಡುತ್ತದೆ. ಅವುಗಳೇನು 7 ದಿನಕ್ಕೆಲ್ಲ ಬೀಜ ಕಾಣಿಸುತ್ತೆ, 1 ತಿಂಗಳಿಗೆ ಬಂದ್ಬಿಡುತ್ತೆ. ಆಮೇಲೆ ಅದನ್ನ ನಾವೇನು ಮಾರ್ಕೆಟ್ ಮಾಡಬೇಕು ಅಂತಿಲ್ಲ, ಅದು 1 ಎಕರೆ 1/2 ಎಕರೆ ಏನು ಅವರೇ ಬಂದು ಕಿತ್ಕೊಂಡು ಹೋಗ್ತಕ್ಕಂಥ ಒಂದು ಇದು ಇಲ್ಲಿದೆ. ಎರಡನೇದು ಸಣ್ಣ ಈರುಳ್ಳಿ. ಸಣ್ಣ ಈರುಳ್ಳಿದು ಅವಧಿ ಏನು, ಈ ಮೇ ಜೂನ್ ಅಲ್ಲಿ ನಾವೇನು ನಾಟಿ ಮಾಡ್ತೀವಲ್ಲ ಸಣ್ಣ ಈರುಳ್ಳಿ, ಅದರ ಅವಧಿ 60-65 ದಿವಸಗಳು. ಸೊ ನಿಮಗೆ ಮೊದಲನೇ 60-65 ದಿವಸಗಳಲ್ಲಿ ಕಳೆ ಅವಾಯ್ಡ್ ಮಾಡ್ದಂಗಾಗುತ್ತೆ ಅರಿಶಿನದ ಪ್ಲಾಟ್ ಅಲ್ಲಿ. ಆಮೇಲೆ ನಮಗೊಂದಿಷ್ಟು ಇಳುವರಿ ಬರುತ್ತೆ. ಹೌದು, ಇಳುವರಿ 60-65 ದಿವಸದಲ್ಲಿ ಸಣ್ಣ ಈರುಳ್ಳಿ 1 ಎಕರೆಗೆ ಸಾಮಾನ್ಯವಾಗಿ ರೈತರು ಬೆಳೀತಾರೆ 40-45 ಕ್ವಿಂಟಲ್ ತೆಗೆದ್ರೆ ನಾವು ನೋಡಿದೀವಿ. ಸೊ ಇಲ್ಲಿ ಅಷ್ಟು ಬೇಡ ನಮಗೆ, ಒಂದು 30 ಕ್ವಿಂಟಲ್ ಬಂದ್ರೆ ಸಾಕು. 30 ಕ್ವಿಂಟಲ್ ಬಂದ್ರು ಇವತ್ತಿನ ಏನು ರೇಟು 15 ರೂಪಾಯಿನೋ 20 ರೂಪಾಯಿನೋ ಹೋದ್ರು 15 ರೂಪಾಯಿ ಹಾಕೋಣ, 45-50 ಸಾವಿರ ರೂಪಾಯಿ ಅವರಿಗೆ ಅದರಿಂದ ದುಡ್ಡು ಬರುತ್ತೆ. ಮೇನೇ ಕಳೆ ಅವಾಯ್ಡ್ ಆಗುತ್ತೆ, ಅದು ಮೇನ್. ಆಮೇಲೆ ಇನ್ನೊಂದೇನಂದ್ರೆ ನಾವು ಸಾಂಬಾರ್ ಸೊಪ್ಪು ಹಾಕೋದ್ರಿಂದ ಅದರಲ್ಲಿ 20,000 ರೂಪಾಯಿ ಸಿಗ್ಲಿ ಸಾಕು ರೈತನಿಗೆ. ಕಳೆ ಅವಾಯ್ಡ್ ಜೊತೆಗೆ ಒಂದಿಷ್ಟು ರೆಗ್ಯುಲರ್ ಇನ್ಕಮ್, ಯಾಕಂದ್ರೆ ಇಲ್ಲಿ ಅರಿಶಿನ ದೀರ್ಘಾವಧಿ ಬೆಳೆ, 9 ತಿಂಗಳು ಬೇಕು, ಅದ್ರ ಮಧ್ಯೆ ಯಾವುದೇ ತರ ಇಳುವರಿ ಇರಲ್ಲ, ಇಳುವರಿ ಇನ್ಕಮ್ ಇರಲ್ಲ. ಆಮೇಲೆ ನಾವೆಲ್ಲ ನಾವು ದುಡ್ಡು ಹಾಕಿ ಕೆಲಸ ಮಾಡಿಸ್ಬೇಕಾಗತ್ತಲ್ವಾ. ಹಂಗಾಗಿ ಈ ತರ ಮಿಕ್ಸ್ಡ್ ಕ್ರಾಪಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದಿಷ್ಟು ಮೊದಲನೇ ತಿಂಗಳು 2ನೇ ತಿಂಗಳು ದುಡ್ಡು ಬರುತ್ತೆ. ಅದ್ರ ಜೊತೆಗೆ ಪ್ರತಿ 12 ಸಾಲಗೊಂದು ಸಾಲು, 10-12 ಸಾಲಗೊಂದು ಸಾಲು ಸೆಪರೇಟ್ ಅನ್ನಲ್ಲ, ಅದ್ರ ಬಾರ್ಡರ್ ಎರಡು ಸಾಲಗಳ ಮಧ್ಯದನೇ ಹತ್ತತ್ತಡಿಗೆ ಒಂದಿಷ್ಟು ತೊಗರಿ ಹಾಕೊಳ್ತಕ್ಕಂಥದ್ದು ಹತ್ತತ್ತು ಸಾಲಗಳ ಮಧ್ಯೆ. ಅದೇನಾಗುತ್ತೆ, ಮನೆಗೂ ತೊಗರಿ ಆಗುತ್ತೆ, ಆಮೇಲೆ ಒಂದ್ ಸ್ವಲ್ಪ ಇದಕ್ಕೆ ನೆರಳನ್ನ ಒದಗಿಸುತ್ತೆ, ಸ್ವಲ್ಪ ಕೀಟ ಬಾಧೆಗಳನ್ನ ಅವಾಯ್ಡ್ ಮಾಡಕ್ ಹೆಲ್ಪ್ ಮಾಡುತ್ತದೆ. ಅದು ಮೇನ್ ಆಗಿ ಮೈಕ್ರೋ ಕ್ಲೈಮೇಟ್ ನ ಮ್ಯಾನೇಜ್ ಮಾಡುತ್ತೆ. ಆಮೇಲೆ ಇನ್ನೊಂದು, ಕೆಲವು ರೈತರು ನಾವು ನೋಡಿದೀವಿ ಇದು ಮೆಣಸಿನ ಗಿಡನ ಹಾಕ್ತಾರೆ, ಎರಡು ಟೈಮಲ್ಲಿ ಹಾಕ್ತಾರೆ. ಒಂದು ಅರಿಶಿನ ನಾಟಿ ಮಾಡಿದ ತಕ್ಷಣನೇ ಸಣ್ಣ ಈರುಳ್ಳಿ ಮೆಣಸಿನ ಗಿಡ ಒಟ್ಟಿಗೆ ಹಾಕ್ಬಿಡ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, ಸಣ್ಣ ಈರುಳ್ಳಿ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಮೆಣಸಿನ ಗಿಡ ನಾಟಿ ಮಾಡ್ತಾರೆ, ಎರಡೂವರೆ ಅಡಿ ಸಾಲಿನಲ್ಲಿ ಜಿಗ್ ಜಾಗ್ ಅಲ್ಲಿ ಹಾಕ್ತಾರೆ. ಒಂದು ಎಕರೆಗೆ ಒಂದು ಐದು ಸಾವಿರದ 500 ಗಿಡ ಹಿಡಿತದೆ. ಸೊ ಇಲ್ಲಿ ಅದು ಕಾಸ್ಟ್ ಎಕನಾಮಿಕ್ಸ್ ವರ್ಕ್ಔಟ್ ಮಾಡಬೇಕು. 5,000 ಗಿಡ ಅಂತ ಅನ್ಕೋಣ, 5,000 ಒಂದೊಂದು ಗಿಡ ನಮಗೆ 1 kg ಕೊಟ್ರು 5 ಟನ್ ಹಸಿಮೆಣಸಿನಕಾಯಿ ಸಿಗುತ್ತೆ. 5 ಟನ್ ಹಸಿಮೆಣಸಿನಕಾಯಿ ಕಡಿಮೆ ರೇಟ್ ಹಾಕೊಂಡ್ರು 15 ರೂಪಾಯಿ ಹಾಕೊಂಡ್ರು 75,000 ರೂಪಾಯಿನಷ್ಟು ನಮಗೆ ಇನ್ಕಮ್ ಬರುತ್ತೆ. ಇಲ್ಲೇನು ಅದಕ್ಕೆ ಸೆಪರೇಟ್ ಖರ್ಚೇನಿಲ್ಲ, ಸೆಪರೇಟ್ ಏನು ಗಿಡ ತಂದು ಹಾಕ್ತೀವಿ, ಸ್ವಲ್ಪ ನರಿಶ್ಮೆಂಟ್ ನಾವು ಮಾಡಬೇಕಾಗುತ್ತೆ, ಅದು ಬಿಟ್ಟರೆ ಉಳಿದಿದ್ದು ಯಾವುದು ಕೂಡ ಅಡಿಷನಲ್ ಏನಲ್ಲ. ಸೊ ಹಂಗಾಗಿ ಮೊದಲನೇ ಈ ತರ ಮಿಶ್ರ ಬೆಳೆ ಪದ್ಧತಿನ ಸಿಸ್ಟಮೆಟಿಕ್ ಆಗಿ ರೈತರು ಮಾಡ್ಕೊಂಡ್ರೆ ಮೊದಲನೇ ತಿಂಗಳು, ಎರಡನೇ ತಿಂಗಳು, ಮತ್ತೆ 3, 4, 5, ಸೊ 5 ತಿಂಗಳಿಗೆ ಏನ್ ಖರ್ಚು ಬರುತ್ತೆ ಅದನ್ನ ಕಡಿಮೆ ಮಾಡ್ಕೋಬಹುದು, ಒಂದಿಷ್ಟು ಆದಾಯನೂ ಪಡೆಯಬಹುದು. ಮತ್ತೆ ಇವೆಲ್ಲ ನಾವು ಕೆಲಸ ಮಾಡೋದ್ರಿಂದ ಅರಿಶಿನದ ಡೆವಲಪ್ಮೆಂಟ್ ಗೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ. ಇದು ನೀವೇನಾದರೂ ನಿಮ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಬೇಕು ಅಂದ್ರೆ ನಮ್ಮ ಕೇಂದ್ರಕ್ಕೆ ಬಂದ್ರೆ ಲೈವ್ ತೋರಿಸಬಹುದು, ಅಥವಾ ವಿಸ್ತೃತವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಹೇಳ್ಬೋದು. ಇದು ಮೊದಲನೇದಾಗಿ ಇದನ್ನು ದಯವಿಟ್ಟು ರೈತರು ಈ ವಿಚಾರನ ಸ್ವಲ್ಪ ಗಮನ ಹರಿಸಬೇಕು. ಇದಾದ ನಂತರ ವೀಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತಾಡೋದೇ ಬೇಡ. ಇವರೇನು ಮಿಕ್ಸ್ಡ್ ಕ್ರಾಪಿಂಗ್ ಹೊದಿಕೆ ಪದ್ಧತಿ ಹೋಗ್ತೀಯಾರ ಅಂದಾಗ ಮತ್ತೆ ಡ್ರಿಪ್ ಹಾಕೊಳ್ತೀಯಾರ ಅಂದ್ರೆ ಎಫೆಕ್ಟಿವ್ ಆಗುತ್ತೆ. ಹೌದು, ಇದು ನಂತರ ನಾವೇನು ಹೋಗ್ಬೇಕು, ಈಗ 4 ತಿಂಗಳ ನಂತರ ಕೆಲವು ಮಧ್ಯೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು ಹೇಗೆ ಬಾಧೆ ಕೊಡ್ತವೆ. ನಾವು ಅರಿಶಿನದಲ್ಲೇ ರೈತರು ರೋಗ ಬಾಧೆ ಕೀಟ ಬಾಧೆ ಕಡಿಮೆನೆ ಹೇಳಬೇಕು ಅಂದ್ರೆ ನಾವು ಬೇರೆ ಬೆಳೆಗೆ ಟೊಮೆಟೋನೋ ಆಮೇಲೆ ಶುಂಠಿನೋ ಇವುಗಳಿಗೆ ಹೋಲಿಸ್ಕೊಂಡ್ರೆ, ಆದರೂ ಮತ್ತೆ ಇಳುವರಿ ಕಡಿಮೆ ಆಗ ಲೆವೆಲ್ಗೇನು ಬಾಧೆ ಇರಲ್ಲ. ಆದರೂ ಹೇಳ್ತೀನಿ ಕೆಲವೇ ಕೆಲವು ರೋಗಗಳಲ್ಲಿ ಬಂದರೆ ಎರಡು ಥರ ಎಲೆ ಚುಕ್ಕೆ ರೋಗ ಬರುತ್ತೆ. ಒಂದು ಅದನ್ನು ಚಿಬ್ಬು ರೋಗ ಅಂತಲೂ ಕರಿತೀವಿ, ಅದು ಎಲೆಗಳ ಮೇಲೆ ಬರುತ್ತೆ. ಇನ್ನೊಂದು ಲೀವ್ ಸ್ಪಾಟ್ ಎಲೆ ಚುಕ್ಕೆ ರೋಗ. ಇವೆರಡಕ್ಕೂ ನೀವೇನಾದರೂ ಬೋರ್ಡೋ ಮಿಕ್ಸ್ಚರ್ ನ ಬಳಸ್ತಾ ಇದ್ದೀರಿ ಅಂದ್ರೆ ಎರಡು ರೋಗ ಹೊರಟೋಗುತ್ತೆ. ಬೋರ್ಡೋ ಮಿಕ್ಸ್ಚರ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಇನ್ನೊಂದು ದಿವಸ ಯಾವತ್ತಾರು ಮಾತಾಡೋಣ. ಅದ್ರ ಬಗ್ಗೆ ಬೋರ್ಡೋನ ಮಾಡ್ಕೊಂಡು 1% ಸಾಕು, ಅದು ಅದು ಒಂದು ಆರ್ಗ್ಯಾನಿಕ್ ಆಗೂ ಆಗುತ್ತೆ, ಮತ್ತೆ ಭೂಮಿಯೂ ಚೆನ್ನಾಗಾಗುತ್ತೆ, ಬೆಳೆನೂ ಡೆವಲಪ್ ಆಗುತ್ತೆ, ರೋಗನೂ ಕಂಟ್ರೋಲ್ ಆಗುತ್ತೆ. ಬೋರ್ಡೋ ಅದು ಮಾಡ್ಕೊಳ್ಳೋದು ಸ್ವಲ್ಪ ತಾಪತ್ರೆ ಅಂತ ರೈತರು ಬಳಸ್ತಾ ಇಲ್ಲ, ಅದನ್ನ ನಾವು ಪ್ರಪ್ರಥಮವಾಗಿ ಶಿಫಾರಸ್ ಮಾಡೋದು ಅದನ್ನೇ. ಅದು ಮಾಡ್ಕೊಳಕ್ ಆಗಲ್ಲ ಅಂದಾಗ ಮಾತ್ರ ಕೆಮಿಕಲ್ ಹೋಗ್ತೀವಿ. ಈಗ ನಿಮ್ಗೆ ಎಲೆಚುಕ ರೋಗ ಬಂದ ತಕ್ಷಣ ಇದರಲ್ಲಿ ಏನಂದ್ರೆ ಮ್ಯಾಂಕೋಸಿಮ್ ಮತ್ತು ಕಾರ್ಬೋನೇಜಿಯಂ ಎರಡು ಮಿಶ್ರಣ ಇರತಕ್ಕಂಥದ್ದು ಈಗ ಸಾಕಷ್ಟು ಮಾರ್ಕೆಟ್ ಅಲ್ಲಿ ಬಂದಿದೆ. ಅದು 2 ಗ್ರಾಮ್ ಅಥವಾ ಈಗ ತುಂಬಾ ಪ್ರಾಥಮಿಕ ಹಂತದಲ್ಲಿ ಕಾರ್ಬೋನೇಜಿಯಂ 1 ಗ್ರಾಮ್ ಆದ್ರೂ ಸಾಕಾಗುತ್ತೆ. ಒಂದು ಎಕರೆ 1 ಲೀಟರ್ಗೆ ಹೇಳ್ತಿರೋದು ನಾನು, 1 ಲೀಟರ್ಗೆ ನಾವು ಅದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಂತ ಅದನ್ನ ಸಿಂಪರಣೆ ಮಾಡಿದ್ರು ಕೂಡ ಅದು ಏನು ಏನ್ ಮಾತಾಡ್ತಿದ್ವಿ ಚಿಬ್ಬು ರೋಗ ಮತ್ತೆ ಎಲೆ ಚುಕ್ಕೆ ರೋಗ ಅದನ್ನ ಹತ್ತೊಡಿ ತರಬಹುದು. ಅಥವಾ ಬೋರ್ಡೋ ಬೆಸ್ಟ್ ನಾವು ಅದು ರಾಮಬಾಣ ಅಂತಾನೆ ಹೇಳ್ಬೋದು. ಅದನ್ನ ರೈತರು ದಯವಿಟ್ಟು ಮಾಡ್ಕೋಬೇಕು. ಅದೇನು 1% 1 ml ಹಾಕೊಂಡ್ರು ಸಾಕಾಗತ್ತೆ. ಇದು ಮೊದಲನೇ. ಅದಾದ ನಂತರ ಕೊಂಬುಕೊಳೆ ರೋಗ ಅಂತ ಬರುತ್ತೆ. ಕೊಂಬುಕೊಳೆ ರೋಗ ಎಲ್ಲಿ ಬರುತ್ತೆ, ಮಣ್ಣು ಜಿಗಟಾಗಿರ್ತಕ್ಕಂಥದ್ದು ಎಲ್ಲಿ ನೀರು ನಿಲ್ಲುತ್ತೋ, ಅಥವಾ ನಾವು ಸರಿಯಾಗಿ ಬೀಜನ ಆಯ್ಕೆ ಮಾಡ್ಕೊಳ್ಳದೇನೆ ತಂದಿದ್ರೆ ಬೀಜದಲ್ಲೇ ಆ ರೋಗ ಇದ್ರೆ ಇಂಥ ಹಂತದಲ್ಲಿ ಬರುತ್ತೆ. ಅಥವಾ ನಾವು ಯಥೇಚ್ಛವಾಗಿ ನೀರಿದೆ ಅಂತ ಯಥೇಚ್ಛವಾಗಿ ನೀರು ಕೊಡ್ತಾ ಇದ್ರೆ ಬರ್ಬೋದು, ಬರೋಂಥ ಚಾನ್ಸಸ್ ಜಾಸ್ತಿ. ಇಲ್ಲಿ ನೀವು ಕೊಂಬುಕೊಳೆ ರೋಗನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಏರುಮಡಿಗಳಲ್ಲಿ ಬೆಳೀತಕ್ಕಂಥದ್ದು ನಾವು ಸ್ಟಾರ್ಟಿಂಗಿಂದನೇ ಬರಬೇಕಾಗುತ್ತೆ, ಬೀಜೋಪಚಾರನ ಸರಿಯಾಗಿ ಮಾಡ್ತಕ್ಕಂಥದ್ದು, ಆಮೇಲೆ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ ಮತ್ತು ಸೂಡೋಮೋನಸ್ನ ಬಳಸಿ ಅವುಗಳ ಪ್ರಮಾಣನ ಭೂಮಿಯಲ್ಲಿ ಜಾಸ್ತಿ ಮಾಡ್ತಾರೆ. ಇವೆಲ್ಲ ಪ್ರಕ್ರಿಯೆಗಳಿಂದನೇ ಕುಂಭಕೋಳ ಕಂಟ್ರೋಲ್ ಆಗುತ್ತೆ. ಆದರೂ ಕಂಟ್ರೋಲ್ ಆಗ್ತಿಲ್ಲ, ಭೂಮಿಲಿ ಕಾಣಿಸ್ಕೊಳ್ತಿದೆ ಅಂದಾಗ ನಾವೇನು ಮಾಡಬೇಕು, ಅದಕ್ಕೆ ಅದಕ್ಕೂ ಕೂಡ ಇದೆ ಕಾರ್ಬೋನೇಜಿಯಂ ಮತ್ತು ಮ್ಯಾಂಕೋಸಿಬ್ದು ಮಿಶ್ರಣ, ಅದು 2 ಗ್ರಾಮ್ ಸಾಕಾಗುತ್ತೆ 1 ಲೀಟರ್ಗೆ ಆ ಪ್ರಮಾಣದಲ್ಲಿ. ಅದಕ್ಕೆ ಎಲ್ಲಿ ಬಂದು ಅಲ್ಲಿ ಉಪಚಾರ ಇಲ್ಲಾಂದ್ರೆ ಕಾಪರ್ ಆಕ್ಸಿ ಕ್ಲೋರೈಡ್ ಅದು 3 ಗ್ರಾಮ್, ಅದು ಬ್ಲೈಟಾಕ್ಸ್ ಅಂತ ಏನು ಕಾಪರ್ ಆಕ್ಸೈಡ್ ಕೆಮಿಕಲ್ ನೇಮ್ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಅಂತ, ಅದನ್ನು 3 ಗ್ರಾಮ್/ಲೀಟರ್ ಹಾಕೊಂಡು ನಾವು ಉಪಚಾರ ಮಾಡ್ತಕ್ಕಂಥದ್ದು. ನೀವೇನಾದ್ರು ಬೋರ್ಡೋ ಹಾಕಿದ್ರೆ, ಬೋರ್ಡೋ ಬಳಸ್ತಾ ಇದ್ರೆ, ಬೋರ್ಡೋ ದ್ರವಣ ಬಳಸ್ತಾ ಇದ್ರೆ, ಈ 3 ರೋಗಗಳೇನಿದಾವಲ್ಲ ನಿಮ್ಮ ಜಮೀನಲ್ಲಿ ಕಾಣಿಸ್ಕೊಳ್ಳಲ್ಲ. ಇದು ನೀವು ಸುಮ್ಮನೆ ಏನು ಅದು ಬಂದಿಲ್ಲ, ಒಂದು ಬೋರ್ಡೋ ದ್ರವಣ ಸಿಂಪಡಣೆ ಮಾಡ್ತೀವಿ, ಒಂದು 2-3 ಸಿಂಪಡಣೆ ಮಾಡಿದ್ರೆ ಅದು ಬೆಳೆಗೂ ಚೆನ್ನಾಗಾಗುತ್ತೆ. ಯಾಕಂದ್ರೆ ಕಾಪರ್ ಮತ್ತು ಸಲ್ಫರ್ ಎರಡೂ ಇರೋದ್ರಿಂದ, ಜೊತೆಗೆ ಈ ರೋಗಗಳು ಇವು 3 ಕಾಣಿಸ್ಕೊಳ್ಳಲ್ಲ. ಇದು ಪ್ರಮುಖವಾಗಿ. ಅದಾದ ನಂತರ ಕೀಟಬಾಧೆ ಅಂತ ಬಂದ್ರೆ, ಪ್ರಮುಖವಾದಂತ ಕೀಟಬಾಧೆ ಅಂದ್ರೆ ಅದರದ್ದು ಸೂಡೋಸ್ಟೆಮ್ ಅನ್ನ ಕೊರಿತಕ್ಕಂಥ ಒಂದು ಹುಳ ಬರುತ್ತೆ, ಅದನ್ನ ಕಾಂಡ ಕೊರೆಯತಕ್ಕಂಥ ಹುಳ. ಅದಕ್ಕೆ ನಾವೇನ್ ಮಾಡ್ತೀವಿ, ಕ್ಲೋರೋಪೈರಿಪಾಸ್ 20 ECA ಕ್ಲೋರೋಪೈರಿಪಾಸ್ 2 ml ಅದ್ರ ಜೊತೆಗೆ ನೋವಕ್ರಾನ್ ಅಂತ ಹೇಳ್ತೀವಿ DDVP ಅಂತ, ಅದು 1 ml ಎರಡನ್ನೇ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ರೈತರು ಏನ್ ಮಾಡ್ತಾರೆ, ಬೇವಿನ ಎಣ್ಣೆ, ಬೇವಿನ ಎಣ್ಣೆನ ನೀವು ಜುಲೈ 20 ನಂತರ ಒಂದು 2 ತಿಂಗಳ ಮಟ್ಟಿಗೆ ಪ್ರತಿ 15 ದಿವಸಗಳಿಗೆ ಬೇವಿನ ಎಣ್ಣೆಯನ್ನ ಸಿಂಪಡಣೆ ಮಾಡ್ಕೊಂಡು ಬಂದ್ರೆ, 15 ದಿವಸಕ್ಕೆ ಒಂದು ಸಿಂಪಡಣೆ ಮಾಡಿದ್ರೆ ಈ ಕೀಟದ ಬದೇ ಇರಲ್ಲ, ಅದು ನ್ಯಾಚುರಲ್ ಆಗಿ ಅವಾಯ್ಡ್ ಆಗುತ್ತದೆ. ಅದು ಮೊದಲು ಇದು ಶಿಫಾರಸ್ ಆಗಿರ್ತಕ್ಕಂಥದ್ದು. ಈಗ ಏನು ಕೆಮಿಕಲ್ ಇದೆ ಅದು ಅದಂತ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಅಂತ ಅಲ್ಲ, ಬಟ್ ಅಲ್ಲಲ್ಲಿ ಕಾಣಿಸ್ಕೊಳತ್ತೆ, ಸ್ವಲ್ಪ ನಾವು ಕೇರ್ ತಗೋಬೇಕು. ಅದು ಬಿಟ್ಟರೆ ನುಸಿ ಎಲೆಗಳ ಮೇಲೆ ರಸ ಇರತಕ್ಕಂಥದ್ದು, ಅದಕ್ಕೆ ಬೇವಿನ ಎಣ್ಣೆ ನಾವು ಸಿಂಪಡಣೆ ಮಾಡೋ ಅದು ಕಂಟ್ರೋಲ್ ಬರುತ್ತೆ. ಅಥವಾ ಅಸಿಫೇಟ್ ಅಂತ ಮಾರ್ಕೆಟ್ ಅಲ್ಲಿ ಇದೆ, ಅಸಿಫೇಟ್ ಅಂತ 1 gram 1 liter ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಅದು ಆಗುತ್ತೆ. ಅದಾದ ನಂತರ ನಮಗಿಲ್ಲಿ ನೆಮಟೋಡ್ ಮತ್ತು ಗೊಣ್ಣೆ ಹುಳದು ಬಾಧೆ ನಮ್ಗೆ ಕಾಣಿಸ್ಬರುತ್ತೆ. ಇವೆ ಇನ್ನೇನ್ ಮಾತಾಡ್ತೀನಿ ಅದಕ್ಕಿಂತ ಪ್ರಾಬ್ಲಮ್ ಈ ಗೊಣ್ಣೆ ಹುಳು ಮತ್ತು ರೂಟ್ ಕ್ರಬ್ದು. ಇಲ್ಲಿ ನೆಮಟೋಡ್ ಏನಂತಂದ್ರೆ ಕೆಂಪು ಮಣ್ಣಲ್ಲಿ ನೆಮಟೋಡ್ ಸಮಸ್ಯೆ ಸಾಮಾನ್ಯ, ಸ್ವಲ್ಪ ನೀರು ಕಡಿಮೆ ಇದ್ರೂ ಸಾಮಾನ್ಯ ಕಂಡು ಬರ್ತಕ್ಕಂಥದ್ದು, ಬೇರು ಕೊಳಿತಕ್ಕಂಥದ್ದು, ಗಂಟಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಆಮೇಲೆ ನಮ್ದು ನೆಮಟೋಡ ರೋಗನೋ ಅಂತಾನೆ ಗೊತ್ತಾಗಲ್ಲ. ನಾವೇನು ಗೊಬ್ಬರ ಹಾಕಿರ್ತೀವಿ, ಏನ್ ಮ್ಯಾನೇಜ್ ಮಾಡ್ತಿರ್ತೀವಿ, ಗಿಡಗಳು ಹಳದಿ ಬರ್ತಕ್ಕಂಥದ್ದು ಡೆವಲಪ್ಮೆಂಟ್ ಆಗ್ತಿರಲ್ಲ. ಸೊ ಅಂತ ಟೈಮಲ್ಲಿ ನಾವು ಒಂದು ಗಿಡ ತೆಗೆದು ನೋಡಿದಾಗ ಬೇರೆ ಗಂಟುಗಳನ್ನ ಕಾಣ್ತೀವಿ, ಅಂತ ಟೈಮಲ್ಲಿ ಇದು ನೆಮಟೋಡ್ ಅಂತ. ಇಲ್ಲಿಗೆ ನಾವು ಈ ನೆಮಟೋಡ್ ಸಮಸ್ಯೆ ನಮ್ಮ ಸುತ್ತಮುತ್ತ ಇದೆ ಅಂದಾಗ ಒಂದು 150-200 kg ಒಳ್ಳೆ ಗುಣಮಟ್ಟದ ಬೇವಿನಿಂಡಿನ ನಾವು ನಾಟಿ ಸಮಯದಲ್ಲೇ ಬಳಸ್ಬಿಟ್ರೆ ಒಳ್ಳೇದು. ಅಥವಾ ಬೇವಿನಿಂಡಿ ಕಾಸ್ಟ್ಲಿ ಇದೆ, 40 rupees ಇದೆ ಕೆಜಿ, ಒಳ್ಳೆ ಗುಣಮಟ್ಟದ ಬೇಕು ಅಂದ್ರೆ 35-40 rupees ಗಂಟನ ಆಗುತ್ತೆ. ಅದು ನಮ್ಗೆ ಬೇವಿನಿಂಡಿ ಹಾಕಿ ಆಗ್ತಿಲ್ಲ ಅಂತಂದ್ರೆ ಕಾರ್ಬೋಫಿರಾನ್ ಹರಳುಗಳು 5-8 kg, 5 kg ಸಾಕಾಗುತ್ತೆ ಒಂದು ಎಕರೆ. ಅದನ್ನ ನೀವು ನಾಟಿ ಸಮಯದಲ್ಲೇ ಬಳಸ್ಬಿಟ್ರೆ ಒಳ್ಳೇದು, ಆವಾಗ ಅದು ನೆಮಟೋಡ್ ಸಮಸ್ಯೆನ ಒಂದು ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಅಥವಾ ನಾವು ರೆಗ್ಯುಲರ್ ಆಗಿ ಅರಿಶಿನ ಬೆಳೆ ಅಂತವ್ರು, ನಾವೇನ್ ಮಾಡ್ಬೇಕು, ಬೆಳೆ ಪರಿವರ್ತನೆ ಮಾಡ್ಕೋಬೇಕು ನೆಮಟೋಡ್ ಕಂಟ್ರೋಲ್ ಮಾಡ್ಲಿಕ್ಕೆ. ಅಥವಾ 1 ವರ್ಷ ಚೆಂಡು ಹಾಕ್ಬೇಕು ಬೆಳೆ ಪರಿವರ್ತನೆ, ಬೇರೆ ಬೇರೆ ಬೆಳೆಗಳು, ಜೋಳ ಬೆಳ್ಕೊಂಡು ಚೆಂಡು ಬೆಳ್ಕೊಂಡು, ಚೆಂಡು ರಾಮಬಾಣ ನೆಮಟೋಡ್ಸ್ಗೆ. ನಾವೇನಾದ್ರೂ ನೆಮಟೋಡ್ ಪ್ರಮಾಣ ಜಾಸ್ತಿ ಇದ್ರೆ ಚೆಂಡು ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗುತ್ತೆ. ಅಥವಾ ಚೆಂಡುನ ಅಂತರ ಬೆಳೆಯಾಗಿ ಮಾಡ್ತಕ್ಕಂಥದ್ದು, 5 lines 1 line ಚೆಂಡು ಹಾಕ್ತಾರೆ, ಅದ್ರ ಎಫೆಕ್ಟ್ ಇಂದ ನೆಮಟೋಡ್ ಸಮಸ್ಯೆನ ಮ್ಯಾನೇಜ್ ಮಾಡಬಹುದು. ಇದು ಪ್ರಮುಖವಾಗಿ. ಇನ್ನು ಗೊಣ್ಣೆ ಹುಳದು ಅಂತಂದ್ರೆ ಇದು ಸಾಮೂಹಿಕವಾಗಿ ಆಗ್ಬೇಕು, ಆದ್ರೂ ನಾವೇನ್ ಹೇಳ್ತೀವಿ ಸಾಮೂಹಿಕವಾಗಿ ಅದನ್ನ ದಯವಿಟ್ಟು ಯಾರೋ ಎಂಟಮೊಲಜಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿರೋ ಅಷ್ಟು, ಬರೀ ಕೆಮಿಕಲ್ ಹಾಕಿ ಗೊಣ್ಣೆ ಹುಳನ್ ಕಂಟ್ರೋಲ್ ಮಾಡ್ತೀನಿ ಅದು ಮೂರ್ಖತನ. ಸಾಮೂಹಿಕವಾಗಿ ನಮ್ಮ ಗೊಣ್ಣೆ ಹುಳು ಕಾಣಿಸ್ಕೊಳ್ತಿದ್ರೆ ಊರವರೆಲ್ಲರೂ ಪ್ರಯತ್ನ ಪಡಬೇಕಾಗತ್ತೆ. ಆದ್ರೂ ನಾನು ಈ ಕೆಲವು ಹಂತಗಳಲ್ಲಿ ಬೇರ್ ತಿಂದ್ಬಿಡುತ್ತೆ ಗೊಣ್ಣೆ ಹುಳು, ಇವೇನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಪೋರೇಟ್ ಕಾಳುಗಳು 4-5 kg ನಾಟಿ ಮಾಡ್ಬೇಕಾದ್ರೆ ಬಳಸ್ತಕ್ಕಂಥದ್ದು, ಆ ಬೇವಿನ ಹಿಂಡಿನೂ ಕೂಡ. ಆಮೇಲೆ ಕ್ಲೈಮೇಡಿಯೋ ಇದು ಒಂದು ಬಯೋ ಏಜೆಂಟ್ ಇದೆ, ಕ್ಲೈಮೇಡಿಯೋ ಪೆಚೋನಿಯಾ ಅಂತನೋ ಒಂದು ಒಂದು ಇದಿದೆ, ಅದನ್ನ ನಾವು ಬಳಸ್ತಕ್ಕಂಥದ್ದು ಒಂದು ಬಯೋ ಏಜೆಂಟ್. ಅದ್ರ ಹೆಸರು ನನಗೆ ಸರಿಯಾಗಿ ಇದಾಗ್ತಿಲ್ಲ. ಆ ಬಯೋ ಏಜೆಂಟ್ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಫಸ್ಟ್ ಬಳಸಿದ್ರೆ ಅದು ಸದು ಅಂದ್ರೆ ಈ ಗೊಣ್ಣೆ ಹುಳುಗಳನ್ನು ಎಲ್ಲಾ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಗೊಣ್ಣೆ ಹುಳುಗಳಿಗೂ ಅದು ರೋಗ ಬರಿಸ್ತಕ್ಕಂಥದ್ದು, ಅದು ಅದು ಅದು ಒಂದು ಒಳ್ಳೆ ಎಫೆಕ್ಟ್ ಅದು. ಬಿಟ್ಟು ಕಣ್ಣಿಗೆ ಕಾಣಲ್ಲ, ಆ ಗಿಡ ಹುಳುಗಳು ಸ್ಲೋ ಸತ್ತೋಗ್ತವೆ, ಮಣ್ಣಲ್ಲಿ ಸೇರಿ ಹೋಗ್ಬಿಡ್ತವೆ. ಅದು ಬಿಟ್ರೆ ಪೋರೇಟು, ಆಮೇಲೆ ಈಗ ಕ್ಲೋರೋಪೈರಿಪಾಸ್ ಡೆಂಚ್ ಮಾಡಿಸ್ತೀವಿ, ಅದು ಎಷ್ಟು ಮಟ್ಟಿಗೆ ಅದು ಕಂಟ್ರೋಲ್ ಆಗ್ತೀನಿ ಅಂತ ನಮಗೂ ಗೊತ್ತಿಲ್ಲ. ಸ್ಟ್ರಿಕ್ಟ್ಲಿ ಹೇಳಬೇಕು ಅಂದ್ರೆ, ಯಾಕಂದ್ರೆ ಆ ಹಂತದಲ್ಲಿ ಹುಳುಗಳು ಕ್ಲೋರೋಪೈರಿಪಾಸ್ ಒಳಗೆ ಹಾಕಿದ್ರು ಕೂಡ ಸಾಯ್ದೆ ಹೋಗ್ಬೋದು, ಅಷ್ಟು ಬಲಿಷ್ಠ ಆಗೋಗಿರ್ತವೆ ನಾವು, ನಮಗೆ ಕಣ್ಣು ಕಾಣಿಸ್ಬೇಕಾರೆ. ಹಂಗಾಗಿ ಗೊಣ್ಣೆ ಹುಳು ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ವರ್ಷ ಪೂರ್ತಿ ಆಗ್ತಕ್ಕಂಥದ್ದು ಸಾಮೂಹಿಕವಾಗಿ ಆಗ್ತಕ್ಕಂಥದ್ದು. ಆಮೇಲೆ ಆ ಬಯೋ ಏಜೆಂಟ್ ಒಂದಿದೆ ಅದು, ಮತ್ತೆ ಕ್ಲೋರೋಪೈರಿಪಾಸ್ ಬಳಕೆ. ಈಗ ಒಂದು ನಾವು ಪ್ರೈವೇಟ್ ಆಗಿರೋ ಇವ್ರದ್ದು 2 chemicals ಮಿಕ್ಸ್ ಮಾಡಿ ಕ್ಲೋರೋಪೈರಿಪಾಸ್ ಮತ್ತು ಇನ್ನೊಂದನ್ನ ಮಿಕ್ಸ್ ಮಾಡಿ ಒಂದು ಬಂದಿದೆ ಲೆಸೆಂಟ ಅಂತ ಬಂದಿದೆ, ಅದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇದೆ ಅದು. ಆಯ್ತಾ, ಗೊಣ್ಣೆ ಹುಳು ನಿಮ್ಗೆ ತೀರಾ ಸಮಸ್ಯೆ ಆದಾಗ ಇವೆಲ್ಲಾನು ನೀವು ಗಮನಿಸಬೇಕಾಗತ್ತೆ. ಇದು ಒಟ್ಟಾರೆಯಾಗಿ ನಿಮ್ಗೆ ರೋಗ ಮತ್ತು ಕೀಟಬಾಧೆ ನಿರ್ವಹಣೆ ಹೇಗೆ ಅದೆಲ್ಲ ನಾವು ಮಾಡ್ಬೇಕಂತೇನಿಲ್ಲ, ನಮ್ಗೆ ಏನ್ ಕಾಣಿಸ್ಕೊಳ್ತಿದೆ ಅದನ್ನ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. 1-2 ಬೆಳೆಗಳಲ್ಲಿ ನಮಗೆ ಅನುಭವ ಬರುತ್ತೆ ಯಾವ ತರ ಮಾಡ್ಬೇಕು ಅಂತ. ಇನ್ನಂತರ ಏನೋ ಹಾರ್ವೆಸ್ಟಿಂಗ್, ಹಾರ್ವೆಸ್ಟಿಂಗ್ ಅಂದ್ರೆ ಕಟಾವು ಮಾಡ್ತಕ್ಕಂಥದ್ದು. ಇಲ್ಲಿ ಕಟಾವು ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆ ಕಟಾವು, ಈಗ ನಾವು ಎಲೆಗಳೆಲ್ಲ ಒಣಗ್ತಾ ಇದಾವೆ, 200-225-230-230 ದಿನಗಳಾಗಿದೆ ನಮ್ಮ ತಳಿಗೆ ಅನುಗುಣವಾಗಿ ಒಣಗ್ತಾ ಇದಾವೆ ಅಂದಾಗ ಎಲೆಗಳನ್ನ ತೆಗಿಬೇಕು. ಎಲೆಗಳನ್ನ ನೀಟ್ ಭೂಮಿ ಮೇಲೆ ಹೈಟಾಗಿ ಕಟ್ ಮಾಡಿಕೊಂಡು, 1-2 inches ಹೈಟಲ್ಲಿ ಕಟ್ ಮಾಡಿಕೊಂಡು ಎಲೆಗಳನ್ನೆಲ್ಲ ಒಂದ್ ಕಡೆ ಹಾಕೊಳ್ತೀವಿ, ಯಾಕಂದ್ರೆ ಬೇಕಾಗುತ್ತೆ ಎಲೆಗಳು. ಎಲೆಗಳನ್ನ ನಾವು ಅರಿಶಿನ ಬೇಯಿಸ್ಲಿಕ್ಕೆ ಅದನ್ನ ಉರುವಲಾಗಿ ಉಪಯೋಗಿಸ್ತೀವಿ, ಅದು ಮಾಡಬೇಕು. ನಂತರ ಇತರ ಕಟ್ ಮಾಡಿದ್ಮೇಲೆ 2 times ನಾವು ನೀರು ಕೊಡಬೇಕಾದ ಅರಿಶಿನಕ್ಕೆ. ಒಂದ್ಸಲಿ ಕಟ್ ಮಾಡಿದ ನಂತರ ನೀರು ಕೊಡ್ತೀವಿ, ಮತ್ತೆ 10 days ಆದ್ಮೇಲೆ ಇನ್ನೊಂದ್ಸಲ ನೀರು ಕೊಡ್ತೀವಿ. ಇದು ಏನಂದ್ರೆ ಅರಿಶಿನದ ಮೇಲೆ ಸಿಪ್ಪೆ ಬಲಿಲಿಕ್ಕೆ, ಅದು ಗುಣಮಟ್ಟ ಚೆನ್ನಾಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನ ನೀರು ಕೊಡ್ತಕ್ಕಂಥದ್ದು, ಹಾಗೆ ನೀರು ಕೊಟ್ಟು 1 week ಅಥವಾ 10 days ನಂತರ ಹಾರ್ವೆಸ್ಟ್ ಮಾಡಿಸ್ತಕ್ಕಂಥದ್ದು, ಅಂದ್ರೆ ಇದು ಕಟಾವು ಮಾಡಿಸ್ತೇನೆ. ಕಟಾವು ಮಾಡಿಸೋದು ಹೇಗೆ? ಈಗಲೂ ನಾವು ನಡೀತಿರೋದು ರೈತರು ಗುತ್ತಿಗೆ ಕೊಟ್ಬಿಡ್ತಾರೆ, ಗುತ್ತಿಗೆ ಅವರು ಗುದ್ಲಿಲಿ ಅಗದು ಹೆಣ್ಣಾಳನ್ನ ಕ್ಲೀನ್ ಮಾಡಿ ಕೊಡ್ತಕ್ಕಂಥದ್ದು. ಇದಕ್ಕೆ ಎಷ್ಟು ಆಗ್ಬೋದು? 20-25 ಸಾವಿರ ಖರ್ಚಾಗುತ್ತೆ. ಸೊ ನಾವೇನ್ ಬೆಳೆ ಬೆಳಿತಿದೀವಿ ಅದರ 25% ಶೇಕಡ ಇಲ್ಲೇ ಹೊರಟೋಗುತ್ತೆ. 25% ನಮ್ಗೆ ಇದಕ್ಕೆ ಹೋಯ್ತು, ಯಾವ್ದು ಬೀಜಕ್ಕೆ. ಇನ್ನು 25% ಕಟಾವಿಗೆನೆ ಹೋಯ್ತು, ಇನ್ನು ನಾವ್ ಅದನ್ನ ಬೇಯಿಸಿಲ್ಲ. ಆ ಖರ್ಚು ಬೇರೆ ಇದೆ. ಜಸ್ಟ್ ಅವನ್ನ ಹಾರ್ವೆಸ್ಟ್ ಮಾಡಿ ಕ್ಲೀನ್ ಮಾಡಿ ಒಂದ್ ಕಡೆ ಗುಡ್ಡೆ ಹಾಕೊಂಡ್ಲಿಕ್ಕೆ 20-25 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಕೃಷಿ ವಿಜ್ಞಾನ ಕೇಂದ್ರದವರು ಟರ್ಮರಿಕ್ ಹಾರ್ವೆಸ್ಟರ್ ಅಂತಕ್ಕಂಥದ್ದು ಒಂದನ್ನ ಒಂದು ಮಿಷಿನ್ ರೈತರಿಗೆ ಪರಿಚಯ ಮಾಡಿಸಿದೆ. ಅದರಲ್ಲಿ ಅರಿಶಿನ ಒಂದೇ ಅಲ್ಲ, ಆಲೂಗಡ್ಡೆನೂ ಕೂಡ ಕೀಳಬಹುದು. ಅದ್ರಲ್ಲಿ ಏನಂದ್ರೆ ಒಬ್ಬ ರೈತರು ತಗೊಳ್ಳೋ ಕಷ್ಟ ಆಗ್ಬೋದು. ಅದ್ರ ಕಾಸ್ಟ್ ಅಂದ್ರೆ 85,000 ರಿಂದ 1,00,000 ರೂಪಾಯಿ. ಅದು ಅದು ಬೇರೆ ಬೇರೆ ವೇರಿಯಂಟ್ ಇದೆ. ಸೊ ಎಫ್ ಪಿ ಒಗಳು ಅದು 10-15 ಎಕರೆ ಬೆಳಿತಕ್ಕಂಥ ರೈತರು, ಅದರಲ್ಲಿ ಶುಂಠಿನೂ ಕೀಳಬಹುದು. ಅದನ್ನ ಶುಂಠಿ ಆಲೂಗಡ್ಡೆ ಅರಿಶಿನ ಮೂರನ್ನೂ ಕೀಳಬಹುದು. ಅಂತ ರೈತರು ಅವ್ರಿಗೆ 85-1 ಲಕ್ಷ ಟ್ರಾಕ್ಟರ್ ಡ್ರಾನ್, ಅದು ಟ್ರಾಕ್ಟರ್ ಮೂಲಕ ಬಳಸ್ತಕ್ಕಂಥದ್ದು. ಅದು ಅದು ಅಲ್ಲಿ ಏನು ಅಡ್ವಾಂಟೇಜ್ ಏನಂದ್ರೆ, ನಿಮಗೆ 1 ಎಕರೆಗೆ 5-6 ಎಕರೆಗಳಷ್ಟು ಹಾರ್ವೆಸ್ಟ್ ಮಾಡಬಹುದು. 5-6 ಎಕರೆ 1 ಎಕರೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ನಿಮಗೆ 2-2.5 ಗಂಟೆಲಿ 1 ಎಕರೆ ಹಾರ್ವೆಸ್ಟ್ ಆಗುತ್ತೆ. ಏನ್ ನಿಮ್ಮ ಏನ್ ಇರಬೇಕು, ಹೆಣ್ಣಾಳುಗಳ ಸಂಖ್ಯೆ ಜಾಸ್ತಿ ಇರಬೇಕು. ಯಾಕಂದ್ರೆ ಅದು ಒಂದು ಟ್ರಾಕ್ಟರ್ಲಿ ಹಾರ್ವೆಸ್ಟ್ ಮಣ್ಣಿಂದ ಅರಿಶಿನ ಕಿತ್ತು ಕಿತ್ತು ಮೇಲೆ ಹಾಕಿದಾಗ ಅದನ್ನ ಹಾಯ್ಕೊಂಡು ಒಂದು ಕಡೆಗೆ ಹಾಕೊಳ್ತಕ್ಕಂಥ ವ್ಯವಸ್ಥೆ ನಿಮ್ಗೆ ಇರಬೇಕು. ಹಂಗಿದ್ರೆ ಒಂದು ದಿನಕ್ಕೆ ನೀವು ಒಂದು ದಿನಕ್ಕೆ ಬೇಡ, ಅದು ರೈತರು ಬೆಳಿಗ್ಗೆ 7-8 ಗಂಟೆ ಕೆಲಸ ಮಾಡ್ತಾರೆ. ನಾವ್ ಹೇಳ ಒಂದು ಎಕರೆಗೆ 2-2.5 ಗಂಟೆಲಿ 1 ಎಕರೆ ಹಾರ್ವೆಸ್ಟ್ ಮಾಡ್ಬಿಡುವುದು. ಅಂದ್ರೆ ನಾವೊಂದು ಸ್ವಲ್ಪ ಕಾಸ್ಟ್ ವರ್ಕೌಟ್ ಮಾಡಿದ್ವಿ, ಎಷ್ಟಾಗ್ಬೋದು 1 ಎಕರೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಅಂತ. ಹೆಣ್ಣಾಳುಗಳನ್ನ ಬಿಟ್ಟು ಬರೀ ಆ ಮಿಷಿನ್ ಅದ್ರ ಕೆಲ್ಸಕ್ಕೆ ಹೋಗೋದ್ರೆ ನಿಮ್ಗೆ 2.5-3 ಸಾವಿರ ರೂಪಾಯಿಗೆ ನಿಮ್ಗೆ ಹಾರ್ವೆಸ್ಟ್ ಮಾಡೋದು. ಡೀಸೆಲ್, ಟ್ರ್ಯಾಕ್ಟರ್ ಖರ್ಚು, ಈ ಖರ್ಚುಗಳನ್ನ ಹಾಕಿದ್ರೆ ಸೊ ಅದು 25,000 ರೂಪಾಯಿ ಇದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಹೆಣ್ಣಾಳುಗಳನ್ನ ಸೇರಿಸ್ಕೊಂಡ್ರು 5,000 ರೂಪಾಯಿಗೆ ಮುದೋಗುತ್ತೆ ನಿಮ್ಗೆ ಇಲ್ಲಿ. ಸೊ ಇದು ಇಲ್ಲಾಂದ್ರೆ ಅನಾವಶ್ಯ ನಮ್ಗೆ ದುಡ್ಡು ವೇಸ್ಟ್. ಆಮೇಲೆ ಯಾರೊಬ್ರು ಮುಂದೆ ಬಂದು ತಗೊಂಡ್ರೆ ಇವುಗಳನ್ನ ಆ ಭಾಗದಲ್ಲಿ ಪರಿಚಯ ಮಾಡ್ಕೊಂಡ್ರೆ ಆಲೂಗಡ್ಡೆ ಕಟಾವು ಮಾಡಬಹುದು, ಶುಂಠಿ ಕಟಾವು ಮಾಡಬಹುದು. ಆಮೇಲೆ ಕೆಲವು ರೈತರು ಹೇಳ್ತಾರೆ, ಸರ್ ಏರುಮಡಿ ಮಾಡಿಲ್ಲ ಅಂದ್ರೆ ಆಗಲ್ಲ. ಇನ್ನು ಆ ತರ ಸಮಸ್ಯೆನೇ ಇಲ್ಲ. ಶುರುನಲ್ಲಿ ನಮಗೂ ಹಂಗೆ ಅಂತಿತ್ತು, ಏರುಮಡಿ ಮಾಡಿಲ್ಲ ಅಂದ್ರೆ ಕೀಳಕ್ಕಾಗಲ್ವೇನಪ್ಪ ಅಂತ. ಅದು ಡ್ರೈವರ್ದು ಟೆಕ್ನಿಕ್ ಮೇಲೆ ಹೋಗುತ್ತೆ. ನೀವು ಯಾವ ತರ ಅರಿಶಿನ ಹಾಕಿದ್ರು ಕೂಡ ಅದು ಕೀಳುತ್ತೆ. ಇದನ್ನ ದಯವಿಟ್ಟು ರೈತರು ಅಳವಡಿಸ್ಕೋಬೇಕು ಸಾಂಘಿಕವಾಗಿ. ಎಫ್ ಪಿ ಒಗಳು ಏನು ಸಾಕಷ್ಟು ಎಫ್ ಪಿ ಒಗಳು ಯಂತ್ರಧಾರೆ ಅವುಗಳವರು ಅಲ್ಲಿ ಏನಾಗುತ್ತೆ, ಯಂತ್ರಧಾರೆ ನಾವು ಸಾಕಷ್ಟು ಪ್ರಮೋಟ್ ಮಾಡಿದ್ವಿ. ಅವ್ರು ಇದು ಸೀಸನ್ ವೈಸ್ ಆಗ್ಬಿಡುತ್ತೆ ಅಂತ ಅವ್ರು ಹಿಂದೆ ಇಟ್ಟೊಡಿತಾರೆ. ಅಲ್ಲಿ ಆಲೂಗಡ್ಡೆ ಬರುತ್ತಪ್ಪ ಅದನ್ನ ಮಾಡ್ಕೋಬಹುದು, ಶುಂಠಿ ಬರುತ್ತಂದ್ರೆ ಅವರು ಯಂತ್ರಧಾರೆ ಮಾಡ್ಕೋಬಹುದು, ಅದು ಕೂಡ ಹೌದು. ಅದಾದ ನಂತರ ಹಾರ್ವೆಸ್ಟ್ ಆದ್ಮೇಲೆ ಇನ್ನೊಂದು ಬೇಯಿಸ್ತಕ್ಕಂಥದ್ದು, ಬೇಯಿಸಿ ಒಣಗಿಸ್ತಕ್ಕಂಥದ್ದು, ಆಮೇಲೆ ಪಾಲಿಷ್ ಮಾಡ್ತಕ್ಕಂಥದ್ದು. ಸೊ ನಮ್ಮಲ್ಲಿ ಏನಂದ್ರೆ ಬೇಯಿಸಿ ಒಣಗಿಸದಷ್ಟೇ, ಪಾಲಿಷ್ ಇಲ್ಲ. ಯಾರಾದ್ರೂ ಮಾರ್ಕೆಟ್ ಅವರು ತುಂಬಾ 10-20 ಟನ್ ಬೇಕಂದ್ರೆ ಒಂದಿಷ್ಟು ಪಾಲಿಷ್ ಮಾಡಿಸ್ಕೊಡ್ತಾರೆ, ಕೆಲವರು ಮಾಡ್ಕೊತಾರೆ, ಕೆಲವರು ಮಾಡ್ಕೊಳ್ತಾರೆ ಆಯ್ತಾ. ಆಮೇಲೆ ಅಲ್ಲಿ ಇಲ್ಲಿ ಏನಂತಂದ್ರೆ, ಇಲ್ಲಿ ಅರಿಶಿನದ ಮಾರ್ಕೆಟಿಂಗ್ ನಾನು ನೋಡಿದ್ರೆ ಸೊಲ್ಲ ಅದು ಬೇಯಿಸೋದು ಬಗ್ಗೆ ಹೇಳ್ಬಿಡ್ತೀನಿ. ಅದನ್ನ ಒಂದು ಕಂಟೈನರ್ ಬಾನಿ ಅಂತ ನಾವ್ ಅಲ್ಲಿ ಕರೀತಾರೆ. ಒಂದು ಕಂಟೈನರ್ ಒಂದು 80-85 ಕೆಜಿ ಅಷ್ಟು ಹಿಡಿಯುತ್ತೆ. ಆ ಕಂಟೈನರ್ಗೆ ಹಾಕ್ಬಿಟ್ಟು ಕಂಟೈನರ್ ಹಾಕಿ ನೀರನ್ನ ಹಾಕಿ ಅದನ್ನ ಜಮೀನಲ್ಲೇ ಒಂದು ಒಲೆ ಮಾಡ್ಕೊಳ್ತಾರೆ. ಜಮೀನೇ ಹಿಂಗ ಒಲೆ ಮಾಡ್ಕೊಂಡು ಆ ಕಟ್ಟಿಗೆಗಳು ಅಥವಾ ತೆಂಗಿನ ಮೊಟ್ಟೆ ಆಮೇಲೆ ಅರಿಶಿನದ ಎಲೆಗಳ ಅವುಗಳನ್ನ ಹಾಕಿ ಒಂದು 20-25 ನಿಮಿಷ ಬೇಯಿಸ್ತಾರೆ. ಅದು ಗೊತ್ತಾಗುತ್ತೆ, ಕೈಲಿ ಮುಟ್ಟು ನೋಡಿದ್ರೆ ಬೆಂದಿದೆ ಅಂತ. ಆಮೇಲೆ ನಂತರ ಅದನ್ನ ಅಲ್ಲೇನೆ ಸಗಣಿಲಿ ಸಾರಿಸಿರ್ತಕ್ಕಂಥ ಒಂದು ಹಟ್ಟಿ ಅಥವಾ ಇದ್ರ ಮೇಲೆ ಹಾಕೊಂಡು ಅದನ್ನ ಒಂದು 7 ದಿನಗಳ ಕಾಲ ಒಣಗಿಸ್ತಾರೆ. ಒಣಗಿಸಿದ್ನ ಅದನ್ನ ನೀಟಾಗಿ ಅದು ಮಾಯಿಶ್ಚರ್ ಕಂಟೆಂಟ್ ನೋಡ್ಕೊಂಡು ಅದನ್ನ ಸ್ಟೋರ್ ಮಾಡಿ ಇಡ್ತಕ್ಕಂಥದ್ದು. ಅದು ಬೇಕಾದ್ರೆ ಸಿಂಗಲ್ ಪಾಲಿಶ್ ಮಾಡಿಸ್ತಕ್ಕಂಥದ್ದು. ಇದು ಇರತಕ್ಕಂಥ ಪ್ರತೀತಿ. ಈಗ CFTRIಗೆ ಒಂದು ಟೆಕ್ನಾಲಜಿ ಇದೆ, ಅದು ಕೂಡ ಸಾಂಘಿಕವಾಗಿ ಆಗ್ಬೇಕು. ಎಫ್ ಪಿ ಒ ಅಥವಾ ಇನ್ಸ್ಟಿಟ್ಯೂಟ್ಗಳು ಮಾಡ್ಬೇಕು. ಏನಂದ್ರೆ ನಾವು ಒಣಗಿಸಿ ಈಗ ಬೇಯಿಸ್ತೀವಿ ಅಥವಾ ನೆರಳಲ್ಲೇ ಇದು ಮಣ್ಣಲ್ಲೇ ಒಂದು ಕಡೆ ಒಣಗಿಸ್ಬಿಡ್ತೀವಿ, ಅದು ಮೈಕ್ರೋ ಬಯಲ್ ಲೋಡ್ ಜಾಸ್ತಿ ಆಗುತ್ತೆ, ಕ್ರಿಮಿಕೀಟಗಳದ್ದು ಇದು ಜಾಸ್ತಿ ಆಗ್ಬೋದು, ಹೈಜಿನಿಕ್ ಇಲ್ಲದೆ ಇರ್ಬೋದು. ಅದ್ರ ಬದಲು ಅರಿಶಿನ ಹಾರ್ವೆಸ್ಟ್ ಮಾಡೋದು, ಕ್ಲೀನ್ ಮಾಡೋದು, ತೊಳೆದು ಬಿಟ್ಟು ಸ್ಲೈಸ್ ಮಾಡಿ ಏರ್ ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡ್ತಕ್ಕಂಥದ್ದು, ಗುಣಮಟ್ಟನೂ ಚೆನ್ನಾಗಿದೆ ಅಂತ. ಬಟ್ ಇಲ್ಲಿ ಅದು ಒಬ್ರು ರೈತರು ಮಾಡೋಕ್ಕಾಗಲ್ಲ. ಇದು ಎಫ್ ಪಿ ಒ ಸಂಘ ಇವುಗಳ ಬಗ್ಗೆ ಅಥವಾ ಇಲಾಖೆ ತೋಟಗಾರಿಕೆ ಇಲಾಖೆ ಇಂಥವ್ರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇದು ಒಟ್ಟಾರೆಯಾಗಿ ಇಲ್ಲಿ ನಾನು ಒಂದು 2-3 ಟೆಕ್ನಾಲಜಿಗಳನ್ನ ನಿಮ್ಗೆ ಹೇಳ್ತೀನಿ. ಒಂದು ಗುಣಮಟ್ಟದಂತ ಬೀಜಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಆ ತಳಿಗಳನ್ನ ಏನ್ ಡಿಸ್ಕಸ್ ಮಾಡಿದ್ವಿ, ಅಲೆಪ್ ಸುಪ್ರೀಮ್, ಪ್ರತಿಭಾ, ಪ್ರಗತಿ, ರಾಜೇಂದ್ರ ಸೋನಿ, ಇವುಗಳನ್ನೇ ಬಳಕೆ ಮಾಡ್ತಕ್ಕಂಥದ್ದು. ಏನು ಇಳುವರಿ ಜಾಸ್ತಿ ಆಗಿದೆ ನಿಮ್ಗೆ. ನಾವು ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ದ್ವಿಗುಣಗೊಳಿಸೋದು ಮಾತಾಡ್ತಿದ್ವಿ ಅಲ್ವಾ, ಏನು ಮಾಡೋದು ಬೇಡ, ಇಳುವರಿ ಅದೊಂದು ರೀಪ್ಲೇಸ್ ಆಗ್ಬಿಟ್ರೆ ಕೃಷಿ ಖರ್ಚು ಕಡಿಮೆ. ಮೂರನೇದು ಇನ್ನು ಇವುಗಳು ಯಾವ್ದು ಮಿಶ್ರ ಬೆಳೆ ಪದ್ಧತಿಗೆ ಹೋಗ್ತಕ್ಕಂಥದ್ದು. ಇದಕ್ಕೆ ರೈತರ ಇನ್ವಾಲ್ವ್ಮೆಂಟ್ ಬೇಕು. 9 ತಿಂಗಳು ಬೆಳೆ ಲೇಜಿ ಮ್ಯಾನ್ ಕ್ರಾಪ್ ತರನೇ ಆಗ್ಬಿಡುತ್ತೆ, ಯಾವಾಗ ತಿಂಗಳು ಒಂದ್ಸಲಿ ಒಂದಿಷ್ಟು ಕೆಲಸ ಮಾಡಿಸೋದು ಇಲ್ಲಿ. ಬಟ್ ಇಲ್ಲಿ ನೀವು ಏನಾದ್ರು ಮಿಶ್ರ ಬೆಳೆ ಹಾಕೊಂಡ್ರೆ ಎಕ್ಸಲೆಂಟ್ ಇಳುವರಿ ತೆಗಿಬಹುದು, ಆಮೇಲೆ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ, ಜೊತೆಗೆ ಪ್ರತಿ ತಿಂಗಳು ತಿಂಗಳು ನಮಗೆ ಇನ್ಕಮ್ ಕೂಡ ಬರುತ್ತೆ. ಇನ್ನು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಇವುಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಯಾವುದು ಹಾರ್ವೆಸ್ಟರ್ ಯಂತ್ರಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವು. ಇನ್ನು ರಾಪಿಡ್ ಮಲ್ಟಿಪ್ಲಿಕೇಶನ್ ಇದೆ, ಇದು ಶೀಘ್ರ ಸಸ್ಯೋತ್ಪಾದನೆ ಅಂತಂದ್ರೆ ಇಲ್ಲೇನಾಗುತ್ತೆ, ನಾವು ಆಗ್ಲೇ ಹೇಳಿದೆ 600-800 ಕೆಜಿ ಗಂಟನು ಬೀಜನ ಬಳಸ್ತಾರೆ ಅಂತ. ಇಲ್ಲಿ ಏನು ಶೀಘ್ರ ಸತ್ಯೋತ್ಪಾದನೆ ಮಾಡ್ತಕ್ಕಂಥದ್ದು, ಕೇವಲ 180-200 ಕೆಜಿಲಿ ನಮ್ಗೆ 1 ಎಕರೆಗೆ ಎಷ್ಟು ಗಿಡ ಬೇಕಂತ ಬೆಳ್ಕೋಬಹುದು. ಅದ್ ಹೆಂಗೆ, ಈಗ ಒಂದು 50 ಪೋಚ್ ಇರತಕ್ಕಂಥ ಟ್ರೇಗಳಲ್ಲಿ ನಾವು ಮೀಡಿಯಾ ಅಂತ, ಸೊ ಕೊಟ್ಟಿಗೆ ಗೊಬ್ಬರ ಆಗ್ಬಹುದು, ವರ್ಮಿ ಕಾಂಪೋಸ್ಟ್ ಆಗ್ಬಹುದು, ಮತ್ತೆ ಸ್ವಲ್ಪ ಮಟ್ಟಿಗೆ ಕೋಕೋಪೀಟ್, ಇವುಗಳನ್ನ ಇದು ಸಮ ಪ್ರಮಾಣದಲ್ಲಿ ಆಗ್ಬಹುದು ಅಥವಾ ಕೋಕೋಪೀಟ್ ಮತ್ತೆ ಬರೀ ಕೊಟ್ಟಿಗೆ ಗೊಬ್ಬರ, ಕೋಕೋಪೀಟ್ ಮತ್ತು ಬರೀ ವರ್ಮಿ ಕಾಂಪೋಸ್ಟ್, ಇವುಗಳನ್ನ ಹಾಕೊಂಡು ಮೀಡಿಯಾ ಹಾಕಿ ನಾವು ಇಲ್ಲಿ ಏನ್ ಮಾಡ್ಬೇಕು, 180-200 ಕೆಜಿ ಏನ್ ಬೀಜ ತಗೊಂಡಿರ್ತೀವಿ ಅದನ್ನ ಚೆನ್ನಾಗಿ ಬೀಜೋಪಚಾರ ಮಾಡ್ತೀವಿ. ಬೀಜೋಪಚಾರ ಮಾಡಿ ಒಂದು ಕಣ್ಣುಗಳಿಗೆ ನೋಡ್ಕೊಂಡು ಎಷ್ಟು ಕಣ್ಣುಗಳಿದಾವೆ, ಒಂದು ಕಣ್ಣು ಮತ್ತೆ ಒಂದ್ ಸ್ವಲ್ಪ ಭಾಗ ಇರ್ತಕ್ಕಂಥ ಹಂಗೆ ನಾವು ಕಟ್ ಮಾಡ್ಕೊಳ್ಳೋದು. ಸೊ ಒಂದು ಗೆಡ್ಡೆಯಲ್ಲಿ ನಮಗೆ ಒಂದು ಗೆಡ್ಡೆ ಹಾಕ್ತಕ್ಕಂಥದ್ದು ಸಾಮಾನ್ಯ ಸಾಂಪ್ರದಾಯಿಕ ಪದ್ಧತಿಯಲ್ಲಿ, ಇಲ್ಲಿ 7-8 ಗಿಡಗಳಾಗಂತ ಒಂದು ಇದು ಬರುತ್ತೆ, ಅದನ್ನ ತುಂಡು ತುಂಡು ಮಾಡಿ ಕಟ್ ಮಾಡ್ಕೊಂಡು ಅಲ್ಲಿ ಹಾಕ್ತಿವಿ. ಹಾಕ್ಬಿಟ್ಟು ಅದಕ್ಕೆ ಟ್ರೇಗೆ ಹಾಕ್ಬಿಟ್ಟು ನಂತರ ಅದನ್ನ ಏನ್ ಮಾಡ್ತೀವಿ, ಟ್ರೇಗಳಿಗೆ ಚೆನ್ನಾಗಿ ನೀರು ಉಣಿಸಿ ನೀರು ಕೊಟ್ಟು ರೋಸ್ ಕ್ಯಾನಲ್ಲಿ ಆ ಟ್ರೇಗಳನ್ನ ಇಲ್ಲಿ ಇದು ಗಮನಿಸ್ಬೇಕು, ವೆರಿ ಇಂಪಾರ್ಟೆಂಟ್. 90% ರೈತರು ಇಲ್ಲೂ ಫೇಲ್ ಆಗ್ಬಿಡ್ತಾರೆ, ಯಾಕಂದ್ರೆ ಅವರು ಈ ತರ ಈಗ ಈ ಕೆಲಸ ಮಾಡಲಂದ್ರೆ ಸರಿಯಾಗಿ ಮೊಳಕೆ ಬರಲ್ಲ, ಮೊಳಕೆ ಬರೋದೇ ಲೇಟ್ ಆಗ್ಬಿಡುತ್ತೆ, ತಿಂಗಳು ಗಟ್ಟಲೆ ಒಂದು ತಿಂಗಳ ಟೈಮ್ ತಗೊಂಡ್ಬಿಡುತ್ತೆ. ಆಗ ಒಂದ್ ಚೆನ್ನಾಗಿ ಬಂದಿದೆ, ಒಂದ್ ಚೆನ್ನಾಗಿ ಬಂದಿಲ್ಲ, ಆಗ ಇದ್ಯಾವ ಟೆಕ್ನಾಲಜಿ ಅಪ್ಪ ಇದ್ಯಾವ್ದು ಹೇಳ್ಬಿಟ್ರ ಅಂತಂತೆ. ಇಲ್ಲಿ ಯಾವುದೇ ಶೇಡ್ ನೆಟ್ ಬೇಡ, ಪಾಲಿಹೌಸ್ ಬೇಡ, ರೈತರೇ ಮಾಡ್ಕೋಬೇಕು, ರೈತರೇ ಮಾಡ್ಕೊಳ್ಳಬೇಕು. ರೈತರು ಮಾಡ್ಕೊಳ್ಳೆ ಕಾಸ್ಟ್ ಜಾಸ್ತಿ ಆದಿಲ್ಲ, ಯಾಕಂದ್ರೆ ನಾವು ಟ್ರೇ ತರಬೇಕು, ಮೀಡಿಯಾ ತರಬೇಕು, ಮತ್ತೆ ಯಾರಿಗೂ ಕೊಟ್ರೆ ಅವನು ಒಂದು ಸಸಿ 1 ರೂಪಾಯಿನೋ 70 ಪೈಸೆನೋ ಚಾರ್ಜ್ ಮಾಡಬಹುದು. 1 ರೂಪಾಯಿ ಚಾರ್ಜ್ ಮಾಡಿದ್ರು 25-26 ಸಾವಿರ ರೂಪಾಯಿ ಬೇಕಾಗುತ್ತೆ ಒಂದು ಎಕರೆಗೆ. ಹಂಗಾಗಿ ರೈತರೇ ಮಾಡ್ಕೋಬೇಕು, ರೈತರು ಮಾಡ್ಕೊಂಡ್ರೇನೆ ಅವ್ರಿಗೆ ಇದೊಂದು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಅವ್ರೇನಂದ್ರೆ ಈಗ ನಾವು ಸಣ್ಣ ತುಂಡುಗಳ ಕಟ್ ಮಾಡಿದೀವಿ, ಮೀಡಿಯಾ ಜೊತೆ ಟ್ರೇಗ್ ಹಾಕಿದೀವಿ, ಆ ಟ್ರೇಗಳನ್ನೆಲ್ಲನು ಚೆನ್ನಾಗಿ ನೀರು ಉಣಿಸಿ ಒಂದು 10-10 ಟ್ರೇಗಳನ್ನ ಒಂದು ಇತರ ಒಂದ್ರ ಮೇಲೆ ಒಂದು ಒತ್ಕೊಂಡು ಒಟ್ಬಿಟ್ಟು ಅದನ್ನ ಕವರ್ ಮಾಡ್ಬಿಡ್ಬೇಕು, ಅಲ್ಲಿ ಒಳಗಡೆ ಸ್ವಲ್ಪ ಸೆಕೆ ಕಟ್ಟಂಗೆ ಆ ಕವರ್ ಮಾಡಿ ನೀವು 2-3 ದಿನಕ್ಕೂ ಒಂದ್ಸರಿ ಸ್ವಲ್ಪ ತೆಗೆದು ನೀರು ಕೊಟ್ಟು ಮತ್ತೆ ಮುಚ್ಚಿ ಅಲ್ಲಿ ಸೆಕೆ ಕಟ್ಟಿದ್ರೆ ಆ ಮೊಳಕೆಗಳೇನು ಸಣ್ಣ ಸಣ್ಣ ಮೊಳಕೆಗಳು ಅವು ಸ್ಪ್ರೌಟ್ ಆಗಿ ಹೊರಗಡೆ ಬರ್ತವೆ. ನೀವು ಒಂದು 15 ದಿವಸಗಳಲ್ಲಿ 10-12 ದಿವಸಗಳಲ್ಲಿ ನಿಮಗೆ ಮೊಳಕೆ ಕಾಣ ಶುರು ಆಗುತ್ತೆ. ಆಗ ಆ ಟ್ರೈಗಳನ್ನ ತೆಗೆದು ನೆರಳಿನಲ್ಲಿ ಹರಡ್ಬಿಟ್ರೆ ಅವುಗಳು ಒಂದು 35 ದಿನಗಳಿಗೆ ಒಂದು ಒಳ್ಳೆ ಆರೋಗ್ಯಕರವಾದ ಸಸಿಗಳು ಸಿಗ್ತವೆ ನಾಟಿಗೆ. ಇಲ್ಲೇನು ಅಡ್ವಾಂಟೇಜ್ ಇದೆ, ಸಾಕಷ್ಟು ಅಡ್ವಾಂಟೇಜ್ ಇದೆ. ಒಂದೇನು 45 ದಿವಸದ ಸಸಿಗಳು ನಾಟಿಗೆ ಬಳಸಬಹುದು, ಆರೋಗ್ಯಕರವಾಗಿರ್ತಕ್ಕಂಥದ್ದು ಸಮಾನಾಂತರ ಇರ್ತಕ್ಕ ಸಸಿಗಳು. ನಾವು ಬೀಜನ ಜಮೀನಿಗೆ ಹಾಕಿದ್ರೆ ಸಮಾನಾಂತರ ಸಸಿಗಳು ಕಾಣಿಸಲ್ಲ, ಅದು ಒಂದು ಆರೋಗ್ಯಕರ ಯಾವುದೇ ತರದ್ದು ಇದಿರಲ್ಲ. ಆಮೇಲೆ ಆ 45 ದಿವಸಗಳು ನಾವು ಇಲ್ಲೇನು ಬೆಳೆಸಿರ್ತೀವಿ ಅಷ್ಟು ನೀರು ಉಳಿತಾಯ ಆಗುತ್ತೆ. ಮೇನ್ ಜಮೀನಿಗೆ 45 ದಿವಸಗಳ ಟೈಮಲ್ಲಿ ಕನಿಷ್ಠ 5 ಬಾರಿ ನೀರು ಉಣಿಸಬೇಕಾಗುತ್ತೆ, ಅಷ್ಟು ನೀರು ಎಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ಕೆಲಸ ಮಾಡಬಹುದು, ಉಳಿತಾಯ ಆಗುತ್ತೆ. ಎರಡನೇದು ನಾವು ನೀರು ಕೊಟ್ಟ ತಕ್ಷಣ ಏನ್ ಕಳೆ ಎಮರ್ಜ್ ಆಗುತ್ತಲ್ಲ, ಅಲ್ಲಿ 2 ಸಲ ಕಳೆ ತೆಗಿಸಬೇಕಾಗುತ್ತೆ, ಆ ಕಳೆನೂ ಅವಾಯ್ಡ್ ಮಾಡಬಹುದು ಇಲ್ಲಿ. ಮತ್ತೆ ಎರಡನೇ ನಾವು ಇಲ್ಲಿ 600 ಕೆಜಿನೋ 800 ಕೆಜಿನೋ 1,200 ಕೆಜಿನೋ ರೈತ ಏನ್ ಹಾಕಲ್ತವನೆ ಅದನ್ನ ಕೇವಲ 200 ಕೆಜಿಲಿ ಮುಗಿಸ್ಬಿಡ್ಬೋದು. 200 ಕೆಜಿಲಿ ನಿಮಗೆ ಒಂದು ಆರೋಗ್ಯಕರವಂತ ಗಿಡ ಸಿಗುತ್ತೆ, ಪೆಸ್ಟ್ ಅಂಡ್ ಡಿಸೀಸ್ ಫ್ರೀ ಗಿಡ ಸಿಗುತ್ತೆ, ಅದನ್ನ ನಾಟಿಗೆ ಬಳಸ್ತಕ್ಕಂಥದ್ದು. ಅದಾದ್ಮೇಲೆ ಸಮಾನಾಂತರವಾದಂತ ಬೆಳವಣಿಗೆ ಇರುತ್ತೆ. ಆಮೇಲೆ ಪ್ರಿಸಿಷನ್ ಫಾರ್ಮಿಂಗ್ ನ ನಾವು ಇದು ಮಾಡ್ತಿದೀವಿ, ನಾವು ಗಿಡ ಬೆಳೆಸ್ಕೊಂತಿದೀವಿ ಅಂದ್ರೆ ಅದನ್ನ ನಾಟಿ ಮಾಡ್ತೀವಿ, ನಾಟಿ ಮಾಡಿ ಹನಿ ನೀರಾವರಿ, ರೈಸ್ಡ್ ಬೆಡ್ಡು, ಪ್ರಿಸಿಷನ್ ಫಾರ್ಮಿಂಗ್ ಎಲ್ಲವೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ನಡೆಯುತ್ತೆ, ಇಳುವರಿನೂ ಚೆನ್ನಾಗುತ್ತೆ. ಇನ್ ಕೆಲವು ರೈತರು ಹೇಳ್ತಾರೆ ಸರ್ ಒಂದೇ ಒಂದು ಕ್ಲಮ್ ಹಾಕೋದ್ರಿಂದ ಮೊಳಕೆ ತಗೊಂಡು ನಾವು ಮಾಡೋದ್ರಿಂದ ಇಳುವರಿ ಬರಲ್ವೇನೋ ಅಂತ, ಅವೆಲ್ಲ ಸುಳ್ಳು. ನಾವು ಸಾಕಷ್ಟು 5-6 ವರ್ಷಗಳಿಂದ ರೈತರ ಜಮೀನಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿಸಿದ್ವಿ, ನಾವೇ ಖುದ್ದಾಗಿ ಮಾಡ್ಕೊಂಡಿದ್ವಿ. ಇಲ್ಲೇನು ಅವನ ಇಂಟ್ರೆಸ್ಟ್ ಒಂದು ಇದ್ರೆ 180 ಕೆಜಿಲಿ ನಿಮಗೆ 1 ಎಕರೆ ಅರಿಶಿನಕ್ಕೆ ಗಿಡ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಈ ಟೆಕ್ನಾಲಜಿ ನಿಮ್ಗೆ ಎಲ್ಲ ಹೆಲ್ಪ್ ಆಗಿ ಬರುತ್ತೆ, ನಾನು ನಿಮ್ಗೆ ಅಲಪಿ ಸುಪ್ರೀಂ ತಗೊಳ್ಳಿ ಅಂತಂದೆ. ಅಲಪಿ ಸುಪ್ರೀಂ 800 ಕೆಜಿ ಕೂಡ ರಿಜಿಸ್ಟ್ರೇಷನ್ ಅಂತ ಬೇಕಲ್ವಾ, ನೀವು 1/2 ಎಕರೆ ಹಾಕತ್ತೀನಿ ಅಂತಂದ್ರೆ ಕನಿಷ್ಠ 400 ಕೆಜಿ ನಿಮ್ಗೆ ನಾವು ಕೊಡಬೇಕಾಗತ್ತೆ. ಅದ್ರ ಬದಲು ನೀವು 100 ಕೆಜಿ 1/2 ಎಕರೆಗೆ ಮಾಡ್ಕೋಬಹುದಲ್ಲ ಗಿಡ. ಹೌದು, ಇಂಥ ಸುಧಾರಿತ ತಳಿಗಳನ್ನ ಏನಾದ್ರೂ ನಾವು ಪರಿಚಯ ಮಾಡ್ಕೊಳ್ಳಿಕ್ಕೆ ಈ ತಂತ್ರಜ್ಞಾನ ಸೂಕ್ತ. ಬಟ್ ಯಾವುದೇ ಕಾರಣಕ್ಕೂ ರೈತರು ನರ್ಸರಿ ಅವರಿಂದ ಈ ಗಿಡ ಮಾಡಿಸ್ಕೊಳ್ಳೋದನ್ನ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ. ಇದು ಈಸಿ ಇದೆ, ಸಿಂಪಲ್ ಆಗಿದೆ. ಸ್ವಲ್ಪ ತಂತ್ರಜ್ಞಾನ ನೀವು ಯಾರು ಕೃಷಿ ವಿಜ್ಞಾನ ಕೇಂದ್ರಗಳು ಕಾಲೇಜು ಇವುಗಳ ಮೂಲಕ ತಿಳ್ಕೊಂಡ್ರೆ ಇನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಒಂದು ನಾವಿಲ್ಲಿ ಖರ್ಚು ಕಡಿಮೆ ಮಾಡಬಹುದು. ಎರಡ್ ಮೂರು ಕಳೆ ಅವಾಯ್ಡ್ ಆಗುತ್ತೆ, ಆಮೇಲೆ ನೀರಿನ ನಿರ್ವಹಣೆ ಚೆನ್ನಾಗುತ್ತೆ, ಗಿಡಗಳು ಸಿಗ್ತವೆ. ಇದೊಂದು ತಂತ್ರಜ್ಞಾನ. ಸೊ ಒಟ್ಟಾರೆಯಾಗಿ ಈ ಒಂದು ನಾಲ್ಕೈದು ತಂತ್ರಜ್ಞಾನಗಳನ್ನ ನಾನು ಇವತ್ತು ಒತ್ತುಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಮುಂದಿನ ಹಂಗಾಮ್ನಲ್ಲಿ ರೈತರು ಇದನ್ನೆಲ್ಲ ಅಳವಡಿಸಿಕೊಂಡು ಖರ್ಚು ಕಡಿಮೆ ಮಾಡಿಕೊಂಡು ಒಂದು ಒಳ್ಳೆ ಇಳುವರಿ ತೆಗಿಲಿ ಅಂತ ನನ್ನೊಂದು ಆಶೆ. ಬಹಳ ಸಂತೋಷ ಡಾಕ್ಟರ್ ಎ ಬಿ ಮೋಹನ್ ಕುಮಾರ್ ಅವರೇ. ದೀರ್ಘವಾಗಿ ನೀವು ಸುಧಾರಿತ ಕೃಷಿ ಕ್ರಮಗಳು ಅರಿಶಿನದ ಬೆಳೆಯಲ್ಲಿ ಯಾವ ರೀತಿ ಆಗಬೇಕು, ಪ್ರಯತ್ನಗಳು ಹೇಗಾಗಬೇಕು ಅಂತ ಒಂದು ಆ ಮಣ್ಣನ್ನ ನಿರ್ಧಾರ ಮಾಡೋದಾಯ್ತು, ಬಿತ್ತನೆಗೆ ಬಳಸುವಂತಹ ಒಂದು ಒಳಸುರಿಗಳೇನಿದೆ ಅದನ್ನ ಎಷ್ಟು ಮಟ್ಟಿಗೆ ನಾವು ಖರ್ಚು ಕಡಿಮೆ ಮಾಡೋದಾಯ್ತು, ಆ ನಂತರದಲ್ಲಿ ನಿರೀಕ್ಷಿಸಬಹುದಾದಂತಹ ಕೀಟ ಹಾಗೂ ರೋಗಗಳನ್ನ ನಾವು ಪೂರ್ವಭಾವಿಯಾಗೇನೆ ಅದನ್ನ ಗಮನದಲ್ಲಿಟ್ಕೊಂಡು ಅದಕ್ಕೆ ಬೇಕಾದಂತಹ ನಿರ್ವಹಣೆ ಆಯಿತು. ಅದರಲ್ಲಿ ಸಾವಯವ ಅಂಶಗಳನ್ನ ಸೇರಿಸುವಂಥದ್ದು, ಜೈವಿಕ ಗೊಬ್ಬರಗಳನ್ನ ಬಳಸುವಂಥದ್ದು ಇದೆಲ್ಲ ಆಯಿತು. ಜೊತೆಗೆ ನೀರಿನ ನಿರ್ವಹಣೆ ಆಯಿತು, ಗೊಬ್ಬರದ ನಿರ್ವಹಣೆ ಆಯಿತು. ಹಂತ ಹಂತದಲ್ಲಿ ಹೇಗೆ ಮಾಡಬೇಕು ಅಂತ ಕಟಾವಿನ ತಂತ್ರಜ್ಞಾನದ ಬಗ್ಗೆನೂ ಹೇಳಿದ್ರಿ. ಯಂತ್ರಗಳನ್ನು ಬಳಸೋದ್ರಿಂದ ಎಷ್ಟು ಮಟ್ಟಿಗೆ ಖರ್ಚನ್ನು ಕಡಿಮೆ ಮಾಡಬಹುದು ಇದನ್ನು ತಿಳ್ಕೊಂಡಂಗಾಯ್ತು. ಸಮಗ್ರ ಮಾಹಿತಿಯನ್ನು ನೀಡಿದ್ದೀರಿ ಅರಿಶಿನ ಬೆಳೆಯನ್ನು ಕುರಿತಾಗಿ. ಕೃಷಿಕರು ಸಹ ಒಂದು ಸಹಕಾರಿ ಮನೋಭಾವದಲ್ಲಿ ಇದನ್ನು ಬೆಳೆದಿದ್ದೆ ಆದರೆ ಒಂದು ಬೆಳೆ ಉತ್ಪಾದನೆ ಚೆನ್ನಾಗಾಗತ್ತೆ, ಕರ್ಕ್ಯೂಮಿನ್ ಏನಿದೆ ಇದರ ಅಂಶ ಹೆಚ್ಚಾದರೆ ಬೇಡಿಕೆನೂ ಆ ಬೆಳೆಗೆ ಜಾಸ್ತಿ ಆಗುತ್ತೆ. ಈ ಮಧ್ಯೆ ಸಮಗ್ರ ಕೃಷಿ ವಿಧಾನದಲ್ಲಿ ಬೇಕಾದಂತಹ ಈರುಳ್ಳಿ ಆಗ್ಬೋದು, ಕೊತ್ತಂಬರಿ ಸೊಪ್ಪು ಆಗ್ಬೋದು, ತೊಗರಿ ಮೆಣಸಿಗೆ ಆಗ್ಬೋದು, ಇವುಗಳನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗಲಿ. ಕೃಷಿಕ ಆದಷ್ಟು ನವೀನ ತಾಂತ್ರಿಕತೆಯನ್ನ ಬೆಳೆದು ಒಂದು ಮಾದರಿ ರೈತನಾಗಿ ಅಭಿವೃದ್ಧಿಗೊಳಿಸುವಲ್ಲಿ ಸಾಕಷ್ಟು ಸಂಶೋಧನಾ ಸಂಸ್ಥೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಪ್ರಯತ್ನ ಇದೆ. ಅವರ ಒಂದು ಸಹಕಾರವನ್ನು ಅವರು ಪಡೆದು ಮುಂದುವರಿಲಿ ಅಂತ ಆಸೆ. ಇಷ್ಟೆಲ್ಲ ಮಾಹಿತಿ ನೀಡಿದ ಮೇಲೂ ಕೆಲವೊಂದು ಅನುಮಾನಗಳು ಉಳಿದಿರಬಹುದು, ಅದಕ್ಕಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಮೂರು ಸಾರಿ ನಿಧಾನವಾಗಿ ಕನ್ನಡದಲ್ಲಿ ನೀವೇ ಹೇಳಿ. ಸರಿ, ನನ್ನ ದೂರವಾಣಿ ಸಂಖ್ಯೆ 7767735 84. ಇನ್ನೊಮ್ಮೆ ಹೇಳ್ತೀನಿ, 7767773584 7767773584. ಡಾಕ್ಟರ್ ಎ ಬಿ ಮೋಹನ್ ಕುಮಾರ್ ಅವರೇ, ಇದೇ ರೀತಿ ಇನ್ನೊಂದು ಬೆಳೆ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಅವಕಾಶ ನಮಗೂ ಇದೆ, ನಿಮಗೂ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿ ಮಾಡೋಣ ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್, ನಮಸ್ಕಾರ. ಅರಿಶಿನ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಡಾ ಎ ಬಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ಜಿಲ್ಲೆ ಎಚ್ಡಿಕೋಟೆ ತಾಲೂಕು ಹೊಮ್ಮರಗಳ್ಳಿಯ ಕೃಷಿಕ ಪಿ ಹೇಮಂತ್ ಕುಮಾರ್. ಈಗ ಕೇಳಿ ಜನಪದ ಗೀತೆ. ಕಾಲು ನಿಲ್ಲಲ್ಲೋ ಶಿವನೇ ಕಾಲು ನಿಲ್ಲಲ್ಲೋ ಕೈಯು ನಿಲ್ಲಲ್ಲೋ ಶಿವನೇ ಕಾಲು ನಿಲ್ಲಲ್ಲೋ.